ರಾಜ್ಯ ಭೂಮಿ ನಿಗಮದಲ್ಲಿ ವ್ಯಾಪಕ ಭ್ರಷ್ಟಾಚಾರ, ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಆರೋಪ. ರಾಜ್ಯದ ಕರಾವಳಿಯಲ್ಲಿ ವ್ಯಾಪಕ ಮಳೆ ಹಿನ್ನೆಲೆ ಇದೇ 7ರವರೆಗೂ ಯೆಲ್ಲೋ ಅಲರ್ಟ್ ಘೋಷಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35. ಶ್ರೋತೃಗಳೇ, ಇದು ಆಕಾಶವಾಣಿಯ ಮೈಸೂರು ಕೇಂದ್ರ FM 100.6. ಈಗ ಸಮಯ ಸರಿಯಾಗಿ 6:50. ನಮ್ಮ ಕಾರ್ಯಕ್ರಮ ಇದೀಗ ಕೃಷಿ ರಂಗ. ರೈತ ಬಾಂಧವರೇ ನಮಸ್ಕಾರ. ನಿಮಗೆಲ್ಲ ಇವತ್ತಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈಗ ಮೊದಲಿಗೆ ಒಂದು ವಾಣಿಜ್ಯ ಜಾಹೀರಾತು. ಎಲ್ಐಸಿ ನಿವೇಶ್ ಪ್ಲಸ್ ನಿಂದ ಮೂಡಲಿದೆ ಹೊಸ ನಗುವೆಂದು. ಎಲ್ಐಸಿ ನಿವೇಶ್ ಪ್ಲಸ್ ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರೋಚರನ್ನು ಎಚ್ಚರಿಕೆಯಿಂದ ಓದಿ. ರೈತ ಬಾಂಧವರೇ, ಈಗ ರೈತ ಶಾಲೆ ಕುರಿತು ಸಂವಾದ ಭಾಗವಹಿಸುತ್ತಿದ್ದಾರೆ ಮಂಡ್ಯ ತಾಲೂಕು ಕೆರೆಗೋಡು ಹೋಬಳಿ ಆಲಕೆರೆ ಗ್ರಾಮದ ಸತ್ಯಮೂರ್ತಿ ಹಾಗೂ ಎಎಸ್ ಚಂದ್ರಶೇಖರ್. ಪ್ರಸ್ತುತಿ ಎನ್ ಕೇಶವಮೂರ್ತಿಯವರದು. ಸತ್ಯಮೂರ್ತಿಗಳೇ ನಮಸ್ಕಾರ. ನಮಸ್ಕಾರ ಸರ್. ಚಂದ್ರಶೇಖರ್ ಅವರೇ ತಮಗೂ ನಮಸ್ಕಾರ. ನಮಸ್ಕಾರ ಹೇಳಿ ಚಂದ್ರಶೇಖರ್. ನೀವು ರೈತರ, ಜಮೀನು ಎಷ್ಟಿದೆ ತಮಗೆ? ನಮಗೆ 2 ಎಕರೆ ಇದೆ. ಏನೇನು ಬೆಳೆ ಮಾಡ್ತೀರಿ? ನಾವು ಕಬ್ಬು ಭತ್ತ ಇದು ಮಾಡ್ತೀವಿ. ಹೌದಾ? ಏನು ವಿದ್ಯಾಭ್ಯಾಸ ತಮ್ಮದು? 7th standard. ಹೌದಾ? ನೀವು ಚಿಕ್ಕ ವಯಸ್ಸಿಂದಲೂ ವ್ಯವಸಾಯನೇ ಮಾಡ್ಕೊಂಡು? ನಮ್ಮ ತಂದೆ ತಾಯಿ ಎಲ್ಲ ಚಿಕ್ಕ ವಯಸ್ಸಿಂದೇ ವ್ಯವಸಾಯ ಮಾಡ್ಕೊಂಡು. ನೀರಾವರಿ ಆಶ್ರಯ ಇದ್ದ ಜಮೀನು ಅಥವಾ? ನೀರಾವರಿ ಆಶ್ರಯ. ನಾಲೆ ನೀರು? ನಾಲೆ ನೀರು. ವರ್ಷ ಪೂರ್ತಿ ಇರುತ್ತಾ? ವರ್ಷ ಪೂರ್ತಿ ಇರ್ತದೆ. ಹೇಗನ್ಸುತ್ತೆ ವ್ಯವಸಾಯ? ವ್ಯವಸಾಯ ಆಗೆಲ್ಲ ಚೆನ್ನಾಗಿತ್ತು, ಈಗ ವರ್ಷ ಸ್ವಲ್ಪ ಕಷ್ಟಕರ ಅಂತದೆ. ಹೌದಾ? ಯಾಕೆ ಕಷ್ಟ? ಈಗ ಆಳೊಂದು ಸಮಸ್ಯೆಗಳು ಮತ್ತು ಇದ್ರದ್ದು ಎಲ್ಲ ಆಮೇಲೆ ಸರಿಯಾದ ರೈತರಿಗೆ ಬೆಲೆ ಸಿಗ್ತಾ ಇಲ್ಲ ಬೆಳೆದಕ್ಕೆ, ಅದರಿಂದ ಸಮಸ್ಯೆ. ಜಮೀನು ಏನಾದ್ರು ಕಡಿಮೆ ಅನ್ನಿಸ್ತಾ ಇದೆಯಾ ನಿಮಗೆ? ಸರ್, ನಿಮಗಿರೋ ಜಮೀನು ಕಡಿಮೆ ಅನ್ಸುತ್ತಾ? ಈಗಿರೋಕೆ ಸಾಕು ಸರ್. ಇವತ್ತಿನಂತೆ ಇವತ್ತಿದ್ದಕ್ಕೆ ಸಾಕು ಸರ್. ಭತ್ತ ಅಷ್ಟೇನಾ ನೀವು ಬೆಳೆಯೋದು ಅಥವಾ? ಭತ್ತ ಕಬ್ಬು ಎರಡು ಬೆಳೆ. ಎರಡೇ ಬಿಟ್ಟರೆ ಬೇರೆದೇನು ಬೆಳೀತಾ ಇಲ್ಲ? ಇಲ್ಲ ಸರ್. ಮರ ಗಿಡ? ನೀಲಗಿರಿ ಮರ ಮತ್ತು ಸರ್ವೆ ಮರಗಳು ಮತ್ತು ತೆಂಗು ಮರಗಳು ಏನೋ ಹಾಕಿವೆ ಸರ್. ಎಲ್ಲ ನಿಮ್ಮ ಜಮೀನಲ್ಲೇ? ನಮ್ಮ ಜಮೀನಲ್ಲೇ ಹಾಕಿವಿ ಸರ್. ಭತ್ತ ಬೆಳೆಯೋ ಜಾಗದಲ್ಲಿ ನೀಲಗಿರಿನೂ ಹಾಕಿದ್ದೀರಾ? ಅಲ್ಲ ಅಲ್ಲ ಅಲ್ಲ ಇರೋದಲ್ಲ ಸರ್. ಹೌದಾ? ಮಧ್ಯ ಕೊನೆಯಲ್ಲಿ ಒಂದು ಹಳ್ಳ ಇದೆ, ಹಳ್ಳಕ್ಕೆ ಹಾಕಂದಿವಿ ಸರ್. ಹೌದಾ? ಮನೆಯಲ್ಲೇ ಹಸು ಕರು? ಎಮ್ಮೆಗಳು ಇದ್ದವು ಸರ್, ಹಸು ಇಲ್ಲ, ಎಮ್ಮೆ ಇದ್ದು. ದನಗಳಿದ್ದು ಹಾಕಿಲ್ಲಿ ಮಾರ್ಬಿಟ್ರು, ನಮ್ಮ ತಂದೆ ಎಕ್ಸ್ಪೈರ್ ಆಗ್ಬಿಟ್ರಲ್ಲ, ನೋಡ್ಕೊರೆ ಯಾರು ಇಲ್ಲ ಅಂದ್ಬಿಟ್ಟು ಮಾರ್ಬಿಟ್ಟೆ ಸರ್. ನೀವಿದ್ರಲ್ಲ? ನಾವಿದ್ರೂ ಸರ್, ಒಬ್ಬರು ನಾವಿರೋದು. ನಮ್ಮ ತಾಯಿ ಅನಾರೋಗ್ಯದಿಂದನೇ ಅತೀತ ವಸಿ ಇದು ಮಾಡಬೇಕು, ಅದರಿಂದ ನಾವು ನೋಡೋಕ್ಕಾಗೋದಿಲ್ಲ ಅಂದ್ಬಿಟ್ಟು ಮಾರ್ಬಿಟ್ಟೆ ಸರ್. ಎಮ್ಮೆ ಇಟ್ಕೊಂಡಿದ್ದೀರಿ? ಎಮ್ಮೆ ಇಟ್ಕೊಂಡಿದ್ದು ಅದನ್ನು ಮಾರ್ಬಿಟ್ಟು ಸರ್. ಈಗ ನೋಡೋಕ್ಕಾಗೋದಿಲ್ಲ, ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಬೇಕು, ನಮ್ಮ ತಾಯಿಯವರು ಅಲ್ಲಲ್ಲೇ. ಮತ್ತು ಹಾಲಿಗೆ ಏನು ಮಾಡ್ತೀರಿ? ಹಾಲಿಗೆ ಕೊಂಡ್ಕೊತೀವಿ ಸರ್. ಹೌದಾ? ಕುರಿ ಕೋಳಿ ಮೇಕೆ? ಅವೇನೂ ಇಲ್ಲ, ಕುರಿ ಸಾಕಿವಿ ಸರ್. ಹೌದಾ? ಎಷ್ಟಿದೆ ಕುರಿ? ಕುರಿ ಒಂದು 5 ಸರ್. ಮತ್ತೆ ಅದನ್ನ ಯಾರು ನೋಡ್ಕೋತಾರೆ? ನಮ್ಮ ಸ್ನೇಹಿತರು ಎಲ್ಲಿಗಾರ ಹೋಗ್ಬೇಕು ಅಂದಾಗ ನಾವು ಜೊತೆಲಿ ಬಿಟ್ಬಿಡ್ತೀವಿ ಸರ್ ಅವ್ರಿಗೆ. ಹೌದಾ? ಎಮ್ಮೆನೂ ಅವ್ರಿಗೆ ಬಿಟ್ಟು ಹೋಗ? ಹಂಗೆ ಹಂಗೆ ಬೇಸಕ್ಕಾಗಲ್ಲ ಸರ್, ಅವರ ಕುರಿ ಅವಲ್ಲ ಸರ್, ಜೊತೆಲಿ ಅವ್ರು ಹೋಯ್ತಾರೆ. ಅವರ ಎಮ್ಮೆ ಇಲ್ವಾ? ಅವರ ಇಲ್ಲ ಸರ್. ಸರಿ ಸರಿ ಸರಿ. ಅಂದರೆ ಈಗ ಕಬ್ಬು ಭತ್ತ ಭತ್ತ ಪ್ರಧಾನವಾದ್ದು. ಈಗ 1 ಎಕರೆ ನಮ್ಮದು ಅಂದರೆ ಸರ್, ನೀರಾವಳಿದು ಜಾಸ್ತಿ ಶೀತ, ಅದರಿಂದ ಕಬ್ಬು ಭತ್ತ ಬೆಳಿತೀವಿ. ಇನ್ನು ಬಾಕಿ ರೈತರೆಲ್ಲ ತರಕಾರಿಗಳು, ಟೊಮಟೆ ಹಣ್ಣು ಮತ್ತು ಬೆಂಡೆಕಾಯಿ ಇವೆಲ್ಲ ಬೆಳೀತಾರೆ ಸರ್. ಹೌದಾ? ನಮ್ಮದು ನೀರಾವಳಿ ಇದು, ಎಲ್ಲೋದ್ರೂ ಶೀತ ಜಾಸ್ತಿ ಸರ್. ತಗ್ಗಿನ ಜಮೀನು? ತಗ್ಗಿನ ಜಮೀನು ಸರ್. ಹಂಗಾಗಿ ನೀವು ಕಬ್ಬು ಭತ್ತನೇ ಬೆಳಿಬೇಕು? ಬೆಳಿಬೇಕು ಸರ್. ಅಲ್ವಾ? ಕಬ್ಬು ಆಗೋದಿಲ್ಲ, ಬೇಸಿಗೆಲಿ ಕಬ್ಬು ಮಾಡ್ಕೋತೀವಿ ಅಷ್ಟೇ. ಹೌದಾ? ಭತ್ತ ಯಾವ ತಳಿ ಸಾಮಾನ್ಯವಾಗಿ ತಾವು ಬೆಳೆಯೋದು? ನಾವು ತಳಿ ಬೆಳೆಯೋದು ಸರ್ ಚೇತನ್ ಅಂತ ಈಗ ಬೆಳಿತೀವಿ. ಹಿಂದೆ ಎಲ್ಲ ಇದು ದಪ್ಪತೆ ಬೆಳಿತಿದ್ದೋ, ಯಾವುದೊಂದು ಐಆರ್ 20 ಹಿಂಗೆ, ಆಮೇಲೆ ಇದು 1001 ಜಯ ಹಿಂಗೆ ಬೆಳಿತಿದ್ದೋ ಸರ್. ಈಗ ಅದಕ್ಕೆ ಮಾರ್ಕೆಟ್ ಇಲ್ಲದೆ ಇರೋದ್ರಿಂದ, ಸಣ್ಣ ಭತ್ತ ಮಾರ್ಕೆಟ್ ಆದ್ರಿಂದ ಚೈತನ್ ಮತ್ತು ಆರ್ ಎನ್ ಎನ್ ಈ ಥರ ಭತ್ತ ಬೆಳಿತೀವಿ ಸರ್. ಹೌದಾ? ಅಂದರೆ ಸಣ್ಣ ಅಕ್ಕಿ ಮೇಲೆ ಮನಸ್ಸಾಗ್ಬಿಟ್ಟಿದೆ ಸರ್. ಅಲ್ಲ ಸಣ್ಣ ಅಕ್ಕಿ ಮೇಲೆ ಸರ್, ನಾವು ಈಗಲೂ ದಪ್ಪ ಅಕ್ಕಿನೇ ಉಣೋದು ನಮ್ಮನೇಲಿ, ಆದರೆ ಮಾರಾಟದಲ್ಲಿ ತಗೋತಾ ಇಲ್ಲ ಸರ್ ಅದು ದಪ್ಪ ತವ. ಹೌದಾ? ರೈಟ್ ಕಮ್ಮಿ ಅದಕ್ಕೆ. ಅದರಿಂದ ಸರ್ ಅಂದರೆ ಮನೆಗೋಸ್ಕರ ದಪ್ಪ ಅಕ್ಕಿ ಬೆಳ್ಕೊಂತೀರಿ, ಮಾರಕ್ಕೋಸ್ಕರ ಸಣ್ಣ ಅಕ್ಕಿ ಬೆಳಿತೀರಿ ಅಲ್ವೇ? ವ್ಯವಸಾಯ ಕಷ್ಟ ಅನ್ಸುತ್ತೆ ನಿಮಗೆ? ವ್ಯವಸಾಯ ಈಗ ಸರ್ ಕಷ್ಟ ಅನ್ನೋದು, ಆಗಲ್ಲ ಸುಲಭ ಆಗಿತ್ತು ಎಲ್ಲ. ಈಗಲೇ ಗೊಬ್ಬರ ಯಾರು ಸರ್ ಅಲ್ಲ ಸರ್ ಅದು ಅನ್ನೋದು ತಪ್ಪು, ಅದು ತಪ್ಪು ಭಾವನೆ ಅಲ್ಲಪ್ಪ. ಎಲ್ಲ ಮುಂಚೆ ಕಷ್ಟ ಇತ್ತು, ಈಗ ಸುಲಭ ಅಂತಾರೆ. ಸುಲಭ ಇದೆ, ಮಿಷಿನ್ ಎಲ್ಲ ಬಂದಿದೆ, ಸುಲಭ ಇದೆ. ಆದರೂ ಅದು ಬೇಕೇ ಬೇಕು ಸರ್ ಲೇಬರ್ಗಳು. ಹೌದಾ? ಲೇಬರ್ ಬೇಕು ಸರ್ ಅದಕ್ಕೆ. ಆಮೇಲೆ ಲೇಬರ್ ಎಲ್ಲ ಏನೇ ಇಲ್ಲಿ ಹುಡಿಕೊಂಡು ಹೆಂಗೋ ವ್ಯವಸಾಯ ಮಾಡ್ಬೋದು ಸರ್, ಅದಕ್ಕೆ ತಕ್ಕಾದ ಬೆಲೆ ಸಿಕ್ಕೋದಿಲ್ಲ ಸರ್. ಈಗ 1700 ರೂಪಾಯಿಗೆ ಇದು ಭತ್ತ ಕೊಟ್ಟಿವಿ ಸರ್ ಕುಂಟಲು. ಮುಂದೆ 2 ವರ್ಷದಲ್ಲಿ ಸರ್ 2300 ಕೊಟ್ಟಿದ್ದು. ಈಗ ಕೇಳೂರೇ ಇಲ್ಲ, 1700ಕ್ಕೆ ಕೇಳೂರೇ ಇಲ್ಲ. ಇಟ್ಕೊಂಡಿಲ್ಲ ನೀವು? ಮಾರ್ಬಿಟ್ರ? ಮಾರಿದ್ರಿ? ಇಲ್ಲ ಸರ್, ನಾವು ಇಟ್ಕೊಂಡು ಇಟ್ಕೊಂಡಿದ್ದೀರ. ಆದರೆ ನಮಗೆ ಏನು ಗೊತ್ತು ಸರ್, ನಮಗೆ ಅಲ್ಲಿ ನಮ್ಮ ತಂಗಿ ಕಡೆಯವ್ರಿಗೆ ಅದು ಭತ್ತ ಆಗೋದು ಇದಾಗೋದಿಲ್ಲ, ಅವ್ರಿಗೆಲ್ಲ ನಾವು ಕೊಡಬೇಕು. ಆಮೇಲೆ ಮಂಡ್ಯದಲ್ಲಿ ಒಬ್ಬರು ನೆಂಟರು ಅವ್ರೆ, ಅವರು ಕೊಡಬೇಕು, ಅದರಿಂದ ಇಟ್ಕೊಬಿಟ್ಟಿವಿ ಸರ್. ನಿಮ್ಮ ಬಗ್ಗೆ ಹೇಳಿ ಸತ್ಯಮೂರ್ತಿಗಳೇ. ನಾನು ಮೂಲತಃ ಕೃಷಿಕನೇ, ರೈತ ಸಮುದಾಯದಿಂದನೇ ಬಂದಿರೋದು. ಅತಿಥಿ ಉಪನ್ಯಾಸಕನಾಗಿ ಮೈಸೂರಿನ ಮಹಾರಾಣಿ ಕಲಾ ವಾಣಿಜ್ಯ ಮತ್ತು ನಿರ್ವಹಣಾ ಕಾಲೇಜಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಒಂದು 13 ವರ್ಷದಿಂದ. ಹೀಗೆ ಕೊರೋನಾ ಸ್ವಲ್ಪ ಹಿಂದೆ 2018 ಸಮಯದಲ್ಲಿ ರೈತರ ಆತ್ಮಹತ್ಯೆಗಳು ಅತಿ ಹೆಚ್ಚಾಗೋದು ತಮಗೂ ಗಮನಕ್ಕಿದೆ. ಅದು ನಮ್ಮ ಮಂಡ್ಯ ಜಿಲ್ಲೆಯಲ್ಲೇ ಸುಮಾರು 40 ಹೆಚ್ಚು ಜನ ಆತ್ಮಹತ್ಯೆ ಮಾಡಿಕೊಂಡ್ರು. ಅದಕ್ಕೆ ಸಂಬಂಧಪಟ್ಟಾಗಿ ಒಂದು ಆರ್ಟಿಕಲ್ ಕೂಡ ನಾನು ಆ ಸಂದರ್ಭದಲ್ಲಿ ಓದಿದ್ದೆ. ಅಂದರೆ ಆ ಸತ್ತಂತೆ ಎಲ್ಲ ಜನಗಳು ಕೂಡ ಸಾಲ ಮಾಡ್ಕೊಂಡು ಸತ್ತೋಗಿದ್ದಾರೆ ಅನ್ನೋದು ವಾದ ಆಗಿತ್ತು. ಅಂದರೆ ಆಗ ನಾನೊಬ್ಬ ರೈತ ಆಗಿ ಅಥವಾ ನನ್ನ ತಂದೆ ರೈತ ಸಮುದಾಯದಿಂದ ಬಂದಿರೋದಾಗಿ ನನ್ನ ಮನಸ್ಸಿನ ಮೇಲೆ ಅದು ತುಂಬ ಪರಿಣಾಮ ಬೀರ್ತು ಆ ವಿಚಾರ. ಉಪನ್ಯಾಸಕನಾಗಿದ್ದೆ. ನಿಮ್ಮ ವಿದ್ಯಾಭ್ಯಾಸ ಏನು ಸರ್? ನಾನು MBA ಮಾಡಿದ್ದೀನಿ, KSET ಆಗಿದೆ. ಸರಿ ಸರಿ. ಜೊತೆಗೆ ವ್ಯವಸಾಯನು ಮಾಡ್ತಾ ಇದ್ದೀನಿ. ನನಗೆ 1.5 ಎಕರೆ ಬಂದಿದೆ ಪಾಲು ನನಗೆ ಬಂದಿರೋ ಭಾಗದಲ್ಲಿ. ಆ 1.5 ಎಕರೆಯಲ್ಲಿ ವ್ಯವಸಾಯನೂ ಮಾಡ್ತೀನಿ. ಆದರೆ ನನಗೆ ವ್ಯವಸಾಯದಲ್ಲಿ ಏನೋ ಅಷ್ಟು ಲಾಭ ನಷ್ಟಗಳನ್ನ ಕ್ಯಾಲ್ಕುಲೇಟ್ ಮಾಡ್ತಿರ್ಲಿಲ್ಲ. ಯಾಕೆ ಅಂದರೆ ನನಗೆ ಇನ್ನೊಂದೇನೋ ಸೋರ್ಸ್ ಇತ್ತಲ್ಲ, ಉಪನ್ಯಾಸಕರಿಗೆ ಮಾಡ್ತಿದ್ದೆ, ಅವರ ಸಂಬಳ ಇತ್ತು, ಅದೇನು ಮಾಡ್ತಿದ್ದೆ. ಹಾಗಾಗಿ ನನಗೆ ಅದ್ರ ಮೇಲೆ ಅಷ್ಟು ಒಲ್ವಿರಲಿಲ್ಲ. ಆದರೆ 2018-19 ಸಂದರ್ಭದಲ್ಲಿ 2-3 ಇನ್ಸಿಡೆಂಟ್ಗಳು, ನಮಗೆ ಬೇಕಾದೊಬ್ಬರೇ ಸೂಸೈಡ್ ಮಾಡ್ಕೊಂಡ್ರು ವ್ಯವಸಾಯ ಮಾಡ್ತಿದ್ದ ಕುಟುಂಬದವರೇ. ಈ ರೀತಿಯ ಕೆಲವು ಭಾವನೆಗಳು ನನ್ನ ಮೇಲೆ ಭಾಳ ಯಾಕೋ ಪರಿಣಾಮ ತುಂಬಾ ಬೀರೋದಕ್ಕೆ ಪ್ರಾರಂಭ ಆಯಿತು. ಯಾಕೆ ಇದಕ್ಕೆ ಇಷ್ಟೊಂದು ಸಮಸ್ಯೆಗಳು, ಸಾಯ್ತಾ ಇದ್ರು ಕೇಳೋರಿಲ್ವಲ್ಲ, ಇದಕ್ಕೇನಾದ್ರೂ ಒಂದು ಪರಿಹಾರ ಬೇಕಲ್ವ, ಏನಾದರೂ ಒಂದು ಮಾಡಬೇಕಲ್ಲ ಅನ್ನೋದು ಮನಸ್ಸಲ್ಲಿ ಹಾಗೆ ಕೂತ್ಕೋತು. ಹಾಗೆ ಕೂತ ಮೇಲೆ ನಾನು ಅದನ್ನು ಹಾಗೆ ಬಿಡೋಕೆ ಹೋಗಲಿಲ್ಲ. ಇಲ್ಲ ಏನಾದರೂ ಮಾಡೋಣ, ಇದರಲ್ಲಿ ಏನಾದರೂ ಬದಲಾವಣೆ ತರ್ಬೋದಾ, ಎಲ್ಲೂ ತರೋಕ್ಕಾಗದೇ ಇರ್ಬೋದು, ನಾನು ಅಕ್ಕಪಕ್ಕ ನಮ್ಗೆ ಗೊತ್ತಿರೋ ರೈತರಿಗಾದ್ರೂ ತರ್ಬೋದಲ್ಲ, ಅವ್ರನ್ನಾದ್ರೂ ಸ್ವಲ್ಪ ಚೇಂಜಸ್ ಮಾಡ್ಬೋದಾ ಏನಾದರೂ ಅಂತೇಳಿ ಆ ಸಮಸ್ಯೆಗಳ ಬೆನ್ನೇ ಹಿಂದೆ ಹೊರಡೋದಕ್ಕೆ ಶುರು ಮಾಡಿದೆ. ದುರಂತ ಏನಂದರೆ ಆ ಸಮಸ್ಯೆಗಳನ್ನ ಹೇಗೆ ಪರಿಹಾರ ಮಾಡ್ಬೋದು ಅಂತ ನೋಡ್ತಾ ಹೋದ ನನಗೆ ಬರೀ ಸಮಸ್ಯೆಗಳೇ ಕಂಡೇ ಹೊರತು ಪರಿಹಾರಗಳು ಕಂಡಿಲ್ಲ. ಯಾಕೆಂದರೆ ಎಲ್ಲೂ ಕೂಡ ರೈತನಿಗೆ ನಿಜವಾಗ್ಲೂ ಸ್ಪಂದಿಸ್ತಕ್ಕಂಥ ಕೆಲಸ ಮಾಡುವಂಥ ಮನಸ್ಥಿತಿಗಳಿಲ್ಲ. ಸರ್ಕಾರದ ಅನುದಾನಗಳನ್ನು ಕಾಯ್ಕೊಂಡು ಕೂತಿರೋ ಅಧಿಕಾರಿಗಳು, ಯೋಜನೆಗಳನ್ನ ರೂಪಿಸೋದ್ರಲ್ಲಿ ನಿರತರಾಗಿರೋ ರಾಜಕಾರಣಿಗಳ ಮಧ್ಯೆ, ನಿಜವಾಗ್ಲೂ ಕಷ್ಟಪಟ್ಟು ದುಡಿತಿರೋ, ವ್ಯವಸಾಯ ಮಾಡ್ತಿರೋ, ಜಮೀನೊಳಗೆ ನಿಂತಿರೋ ರೈತನ ಸಮಸ್ಯೆ ಎಷ್ಟು ಮಟ್ಟಕ್ಕೆ ಅರ್ಥ ಆಯ್ತದೆ ಅನ್ನೋದು ದೊಡ್ಡ ವಿಚಾರ ನನಗೆ ಪ್ರಾರಂಭದಕ್ಕೆ ಶುರು ಆಯಿತು. ಅದಾದಮೇಲೆ ಕೆಲವು ಹಳ್ಳಿಗಳಿಗೆ ನಾನೇ ವಾಲಂಟ್ರಿಯಾಗಿ ಸುತ್ತೋದಕ್ಕೆ ಶುರು ಮಾಡಿದೆ. ಯಾಕೆಂದರೆ ನನ್ನ ಅಕ್ಕಪಕ್ಕ ಇರೋರು ನನ್ನ ಸಮಾಧಾನ ಮಾಡೋದಕ್ಕೆ ವಿಚಾರ ಹೇಳ್ಬೋದೇನೋ, ನನಗೆ ಗೊತ್ತಿಲ್ಲದಿರೋ ಇನ್ನೊಂದು ವಾಸ್ತವ ಗೊತ್ತಾಗಬೇಕು ಅಂದರೆ ನಾನು ಅವ್ರ ಬಳಿಗೆ ಹೋಗಬೇಕು ಅಂತ. ಹಾಗಾಗಿ ನಾನು ಕೆಲವು ಹಳ್ಳಿಗಳಿಗೆ ನಾನೇ ವಾಲಂಟ್ರಿಯಾಗಿ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡೋಣ ಅನ್ನೋ ನಿಟ್ಟಿನಲ್ಲಿ ಹೋದ ನನಗೆ ಆಗ ಒಂದು ಸಮಸ್ಯೆಗಳು ನನಗೆ ಗೊತ್ತಾಯಿತು. ಏನು ಗೊತ್ತಾಯಿತು ಅಂತಂದರೆ, ಅವ್ರಿಗೆ ಯಾವುದೇ ರೀತಿಯಾದಂತಹ ಮಾಹಿತಿಗಳು ಸರಿಯಾದ ಸಮಯಕ್ಕೆ ಸರಿಯಾದ ವೇಳೆಗೆ ಸರಿಯಾದ ರೀತಿಯಲ್ಲಿ ಸಿಗ್ತಿಲ್ಲ. ನಾನು ಎಷ್ಟು ಗೊಬ್ಬರ ಹಾಕಬೇಕು, ನಾನು ಯಾವ ಬಿತ್ತನೆ ಬೀಜವನ್ನು ಆಯ್ಕೆ ಮಾಡ್ಕೋಬೇಕು, ಅಥವಾ ನನ್ನ ಜಮೀನಿನಲ್ಲಿ ಏನು ಬೆಳಿಬೋದು ಅನ್ನುವಷ್ಟು ಅವರಿಗೆ ತಲೆಯಲ್ಲಿಲ್ಲ. ನಮ್ಮ ಜಮೀನಲ್ಲಿ ಆಗಿಂದ ನಮ್ಮ ತಾತ ಮುತ್ತಾದ ಕಾಲದಿಂದ ಭತ್ತ ಬೆಳೀತಿದ್ರು, ರಾಗಿ ಬೆಳೀತಿದ್ರು, ಕಬ್ಬು ಬೆಳೀತಿದ್ರು, ನಾನು ಅದನ್ನೇ ಬೆಳಿಬೇಕು ಅಂತಾರೆ ಹೊರತು ಬೇರೆ ಏನಾದರೂ ಮಾಡ್ಬೋದಲ್ವಾ ಅನ್ನೋ ಮಾಡ್ಬೋದು, ಏನು ಮಾಡ್ಬೋದು ಅನ್ನೋ ಕ್ವಶನ್ ನನಗೆ ಕೇಳೋದಕ್ಕೆ ಶುರು ಮಾಡಿದ್ರು ಅವರು. ಏನು ಮಾಡ್ಬೋದಾಗಾದರೆ, ಇದಕ್ಕೇನು ಸಿಗುತ್ತೆ, ಇದಕ್ಕೇನು ಮಾಡ್ಬೋದು, ಸರ್ಕಾರದಿಂದ ಏನು ಅನುದಾನಗಳಿದೆ, ಎಲ್ಲಿಂದ ಯಾವ್ದು ಸಿಗುತ್ತೆ, ಈ ಥರ ಕ್ವಶನ್ಗಳು ನನಗೆ ತುಂಬಾ ಕೇಳೋದಕ್ಕೆ ಪ್ರಾರಂಭ ಮಾಡಿದ್ರು. ಅವ್ರು ಕೇಳೋದೆಲ್ಲ ನನಗೆ ನಿಜ ಅನ್ನಿಸ್ತು. ಹೌದು, ನಾನೇನೋ ದೊಡ್ಡದಾಗಿ ಹೇಳ್ಬೋದು, ಆದರೆ ಅವರಿಗೆ ವಿಚಾರಗಳು ಅವ್ರಿಗೆ ಗೊತ್ತಿಲ್ಲದೇ ಅವ್ರೇನು ಮಾಡೋದಕ್ಕೆ ಸಾಧ್ಯ. ಸೊ ಈ ಮೂಲಗಳನ್ನ ಹುಡುಕ್ತಾ ಹೋದಾಗ ನನಗನ್ಸೋದು, ಒಂದು ಪ್ರಕೃತಿಯನ್ನು ನಂಬ್ಕೊಂಡು ಬದುಕ್ತಿದ್ದಂತಹ ರೈತ ತುಂಬ ಶ್ರೀಮಂತನಾಗಿದ್ದ. ಅವನು ಯಾರನ್ನೂ ಬೇಡ್ತಿರ್ನಿಲ್ಲ, ಪ್ರಕೃತಿನ ಮಾತ್ರ ಬೇಡ್ತಿದ್ದ. ಪ್ರತಿಯೊಂದೂ ಅವನ ಹತ್ರನೇ ಇತ್ತು. ಉಳುಮೆನೂ ಅವನೇ ಮಾಡ್ಕೋತಿದ್ದ, ಬಿತ್ತನೆ ಬೀಜನೂ ಅವನ ಹತ್ರನೇ ಇರ್ತಿತ್ತು, ಕೊಟ್ಕೊಳ್ಳಿ ಗೊಬ್ಬರನೂ ಅವನ ತವೇ ಇರ್ತಿತ್ತು, ಅದಕ್ಕೆ ಏನಾರು ಕಾಯಿಲೆ ಇತ್ತು ಅದು ಅವರೇ ಮಾಡ್ಕೋತಿದ್ರು, ಮುಯ್ಯಾಳುಗಳು ಇರ್ತಿದ್ರು, ಮನೆಗಳಲ್ಲೂ ಕೆಲಸ ಮಾಡ್ತಿದ್ರು. ನಿನ್ನ ಕೆಲಸಕ್ಕೆ ನಾನು ಬರ್ತೀನಿ, ನನ್ನ ಕೆಲಸಕ್ಕೆ ನೀನು ಬಾ ಅನ್ನೋ ಒಂದು ಮನೋಭಾವನೆ ಇತ್ತು ಅವರಲ್ಲಿ. ಒಂದು ಒಳ್ಳೆ ಪ್ರೀತಿ ವಾತ್ಸಲ್ಯ ಎಲ್ಲ ತುಂಬಿದಂಥ ಒಂದು ಸುಂದರವಾದ ಊರಿತ್ತು. ಯಾವಾಗ ಆ ಪ್ರಕೃತಿಯನ್ನು ಬಿಟ್ಟು ಸರ್ಕಾರಗಳನ್ನ ನಂಬೋದಕ್ಕೆ ಶುರು ಮಾಡ್ದ, ಲೋನ್ ಕೊಡ್ತಾರೆ, ಅಡ್ವಾನ್ಸಸ್ ಕೊಡ್ತಾರೆ, ಸಾಲ ಮನ್ನಾ ಮಾಡ್ತಾರೆ, ಬಡ್ಡಿ ಮನ್ನಾ ಮಾಡ್ತಾರೆ, ಸಬ್ಸಿಡಿ ಕೊಡ್ತಾರೆ, ಮಾರುಕಟ್ಟೆ ಕೊಡ್ತಾರೆ, ಅವರೇ ಮಾರಿಸ್ಕೊಡ್ತಾರೆ, ಈ ರೀತಿ ಯಾವಾಗ ಅವ್ರನ್ನ ನಂಬೋದಕ್ಕೆ ಶುರುವಾದ, ಆಗ ಎಲ್ಲೋ ಒಂದು ಕಡೆ ಅವನ ಸ್ವಾಯತ್ತತೆ ಅನ್ನೋದು ಸಾಯೋದಕ್ಕೆ ಶುರು ಆಯ್ತಾ ಹೋಯ್ತು. ಎಲ್ಲ ನಿಮ್ಮ ಈ ಕೃಷಿ ಶಾಲೆ ಶುರುವಾಗೋದಕ್ಕೆ ಕಾರಣ ಏನು? ಅದೇ, ಇದೇ ಕಾರಣ ಸರ್. ನಾನು ಸಮಸ್ಯೆಗಳನ್ನ ಬೆನ್ನಟ್ಟು ನನಗೆ ಏನಾದರೂ ಪರಿಹಾರ ಕೊಡಬೇಕಲ್ಲ, ಸಮಸ್ಯೆಗಳು ಕಂಡಿಡಿದ ಮೇಲೆ ಅದಕ್ಕೊಂದು ಪರಿಹಾರ ಬೇಕಲ್ಲ, ಹಾಗಾಗಿ ಅವ್ರನ್ನ ಎಜುಕೇಟ್ ಮಾಡಬೇಕು. ಏನು ಈ ಒಂದು ವ್ಯವಸ್ಥೆ ಒಳಗಡೆ ಅವ್ರಿಗೆ ಏನೂ ಗೊತ್ತಾಗದೇ ಷಡ್ಯಂತ್ರದಲ್ಲೋ ಇಲ್ಲ ಅವ್ರಿಗೆ ಗೊತ್ತಿಲ್ಲದೇ ಸಿಗಾಕೊಂಡಿರುವಂಥ ಒಂದು ಇದರಿಂದ ಅವ್ರನ್ನ ಹೊರಗಡೆ ತರಬೇಕು ಅಂದರೆ ಅವ್ರನ್ನ ಎಜುಕೇಟ್ ಮಾಡಬೇಕು. ಯಾವ ಎಜುಕೇಟ್ ಮಾಡಬೇಕು ಅಂತ ಅಗ್ರಿಕಲ್ಚರ್ ಎಜುಕೇಟ್ ಮಾಡಬೇಕು ಅವ್ರನ್ನ. ಸೊ ಮಣ್ಣಿನ ಬಗ್ಗೆ, ನೀರಿನ ಬಗ್ಗೆ, ಸರ್ಕಾರದ ಏನು ಸವಲತ್ತುಗಳಿದೆ ಆ ಸವಲತ್ತುಗಳ ಬಗ್ಗೆ, ಸೊ ನೀವೇನು ಮಾಡ್ಬೋದು, ಸೊ ನಿಮ್ಮ ಜಮೀನಲ್ಲಿ ಏನು ಬೆಳಿಬೋದು, ಸ್ವತಂತ್ರವಾದ ಮಾರುಕಟ್ಟೆಯನ್ನು ನೀನು ಯಾಕೆ ಸೃಷ್ಟಿ ಮಾಡ್ಕೊಳಕ್ಕೆ ಆಗೋದಿಲ್ಲ, ಫಿನಾನ್ಸ್ ಮ್ಯಾನೇಜ್ಮೆಂಟ್ ಗೊತ್ತಿಲ್ಲ, ಎಷ್ಟು ಖರ್ಚಾಯಿತು ನೀನು ಭತ್ತ ಬೆಳೆಯೋದಕ್ಕೆ ಅಂತಂದರೆ ಕ್ಯಾಲ್ಕುಲೇಷನ್ಸೇ ಇಲ್ಲ, ಎಷ್ಟಾಯಿತು ಅಂತ ಗೊತ್ತಿಲ್ಲ. ಸೊ ಹೇಗೆ ನೀವು ಅದನ್ನು ಮ್ಯಾನೇಜ್ ಮಾಡ್ತೀನಿ ಅನ್ನೋದು ಗೊತ್ತಿಲ್ಲ. ಆಯಿತು, ತಂತ್ರಜ್ಞಾನಕ್ಕೆ ಹೋಗ್ತೀವಿ ನಾವು, ಮೆಷಿನರಿ ಯೂಸ್ ಮಾಡ್ತೀನಿ ಅಂತಾರ. ಸೊ ಅದರ ಕಾಸ್ಟು ಮತ್ತು ಹಿಂದೆ ಖರ್ಚಾದ ಕಾಸ್ಟನ್ನು ಕ್ಯಾಲ್ಕುಲೇಷನ್ಸ್ ಇಲ್ಲ, ಮಾರುಕಟ್ಟೆಗಳು ಇಲ್ಲ. ಸೊ ಅವ್ರಿಗೆ ಬೇಕಾದ ಬಿತ್ತನೆ ಬೀಜನೂ ಕೂಡ ಅವರು ಯಾವುದೋ ಒಂದು ಕಂಪ್ನಿನ ನಂಬ್ಕೋಬೇಕು, ಆ ಕಂಪ್ನಿಯೇ ಪ್ರಿಸ್ಕ್ರೈಬ್ ಮಾಡ್ತಾನೆ ಯಾವ ಔಷಧಿ ಹೊಡಿಬೇಕು, ಯಾವ ಗೊಬ್ಬರ ಹಾಕಬೇಕು, ಯಾವ ಟೈಮಲ್ಲಿ ನಾಟಿ ಮಾಡಬೇಕು, ಹೇಗೆ ಮಾರಬೇಕು ಅಂತ. ಸೊ ಹೀಗಿದ್ದಾಗ ಅವ್ರನ್ನ ಜೊತೆಯಲ್ಲೇ ಎಜುಕೇಟ್ ಮಾಡಿ, ಸೊ ಎಜುಕೇಷನ್ ಎಲ್ಲರೂ ಕೊಡ್ತಿದಾರಲ್ಲ ಆಲ್ರೆಡಿ, ನಾನು ಅದನ್ನು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದೆ, ಸರ್ಕಾರದಿಂದ ಹಲವಾರು ಮಾಹಿತಿಗಳಿದ್ದಾವೆ, ಇಲಾಖೆಗಳಿಂದಾವೆ, ನೀವು ಕಾರ್ಯಕ್ರಮಗಳಲ್ಲೂ ಮಾಡ್ತಾ ಇದ್ದೀರ, ಪ್ರತಿಯೊಂದು ಇನ್ಫಾರ್ಮೇಷನ್ನು ಈಗ ನಾವೇನು ಶಾಲೆ ಮಾಡಿ ಶಾಲೆಯಲ್ಲಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕಿಂತ ಹೆಚ್ಚಿನ ಮಾಹಿತಿಗಳನ್ನು ಈಗಾಗಲೇ ನೀಡುವ ಹಲವಾರು ಯೋಜನೆಗಳವೆ, ಆದರೆ ಕೇಳಿಸ್ಕೊಂಡದನ್ನು ಇಂಪ್ಲಿಮೆಂಟ್ ಮಾಡ್ತಾವ್ರ ಇಲ್ವಾ ಅನ್ನೋದು ಕ್ವಶನ್ನು. ಸೊ ಹಾಗಾಗಿ ನಾನೇನು ಮಾಡಿದೆ, ಜೊತೇಲಿ ಅವ್ರಿಗೆ ಎಜುಕೇಷನ್ ಮಾಡೋದ್ರ ಜೊತೆ ಅವ್ರ ಜೊತೆ ನಾವೇ ನಿಂತ್ಕೊಂಡು ಯಾಕೆ ಅದನ್ನು ಪ್ರಾಕ್ಟೀಸಸ್ ಮಾಡಬಾರ್ದು, ಥಿಯರಿಟಿಕಲಾಗಿ ಏನು ಅವರು ಕೇಳ್ತಾ ಇದ್ರು ಅದನ್ನು ಪ್ರಾಕ್ಟಿಕಲ್ ಆಗಿ ತರುವಂಥ ಕೆಲಸ ಆಗಬೇಕು ಅಂಥೇಳಿ ಒಂದು ಗ್ರಾಮ ಪಂಚಾಯತಿಗೆ ಮಾಡೆಲ್ ಆಗಿ ಒಂದು ಶಾಲೆಯನ್ನು ಮಾಡಿದ್ದೀನಿ. ಈಗ ಆಲ್ಕೆರೆನಲ್ಲಿ ಕೃಷಿ ಶಾಲೆ ಇದೆ, ಚಂದ್ರಶೇಖರ್ ಹೇಳಿ ಸರ್ ಆ ಶಾಲೆ ಬಗ್ಗೆ. ಆ ಶಾಲೆಯಲ್ಲಿ ಏನಿಲ್ಲ ಸರ್, ರೈತರಿಗೆ ತಿಳುವಳಿಕೆ ಕೊಟ್ಟು ರೈತರಿಗೆ ಈ ಥರ ಬೆಳಿಬೇಕು, ಈ ಥರ ಇದು ಮಾಡಬೇಕು, ಮಲ್ಲೆ ಮಾರುಕಟ್ಟೆಗೆ ಹೋದಾಗ ಯಾವ ಥರ ಮೋಸ ಮಾಡ್ತಾರೆ, ಯೂಸ್ ಮಾಡ್ತಾರೆ, ಅದೆಲ್ಲನೂ ತಿಳುವಳಿಕೆ ಕೊಡೋಕ್ಕೆ ಸರ್ ರೈತ ಶಾಲೆಯನ್ನು ಓಪನ್ ಮಾಡಿದೆ ಸರ್. ಎಲ್ಲಿದೆ ಈ ಶಾಲೆ? ಆಲ್ಕೆರೆಯಲ್ಲಿ ಸರ್. ಆಲ್ಕೆರೆನಲ್ಲಿ ಎಲ್ಲಿ? ಶಿವ ಬೇಕರಿ ಮುಂಭಾಗ ಸರ್. ಹೌದಾ, ನಿಮ್ಮದೇ ಸ್ವಂತ ಕಟ್ಟಡ ಇದೆಯಾ ಅಥವಾ ಪಂಚಾಯತಿನವರು? ಇಲ್ಲ ಇಲ್ಲ ಸರ್, ನಮ್ಮದೇ ಸ್ವಂತ, ನಾವೆಲ್ಲ ಯುವಕರು ಸ್ವಂತ ಕಟ್ಟಡನೇ ಮಾಡಿರೋದು ಸರ್. ಹೌದಾ? ಹಾಲ್ಕೆರೆನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಇಲ್ಲ ಸರ್, ಹಾಲ್ಕೆರೆಗಿಂತ ನಾನು ನನ್ನ ಗ್ರಾಮದಲ್ಲಿ ಮಾಡಬೇಕನ್ನೋ ತುಂಬ ಆಸೆ ಇತ್ತು, ಯಾಕೆಂದರೆ ನನಗೆ ಎಲ್ಲ ಥರಲ್ಲೂ ಮಾಹಿತಿ ನಮ್ಗೆ ಗೊತ್ತಿರೋರೆಲ್ಲ ಇದ್ದಾರೆ ಅಂತೇಳಿ. ಆದರೆ ರೈತರಿಗೆ ಒಂದು ಶಾಲೆ ಮಾಡ್ತೀನಿ ಅಂತ ಹೋದಾಗ ಎಲ್ಲ ನಮ್ಮನ್ನ ಈಳಿಸ್ದವರೇ ಜಾಸ್ತಿ, ಇದು ಸಾಧ್ಯನಾ, ಯಾರ್ಯಾರಿಗೂ ಮಾಡಿಲ್ಲ, ರೈತರಿಗೆ ಏನು ಸ್ಕೂಲ್ ಮಾಡ್ತೀಯ, ಯಾರು ಬಂದು ಕೇಳ್ತಾರೆ, ಇದೆಲ್ಲ ನಡೆಯುವಂಥದ್ದಾ, ಸುಮ್ಮನೆ ಏನೋ ಮಾತಾಡ್ತಾವನೇ ಅಂತ. ಅದಾದಮೇಲೆ ನಾನು ಸುಮಾರು ಹಲವಾರು ಒಂದು 50 ಹೆಚ್ಚು ಗ್ರಾಮಗಳಿಗೆಲ್ಲ ಭೇಟಿ ನೀಡಿದ್ದೀನಿ, ಎಲ್ಲ ಕಡೆಯೂ ಇದೇ ವಿಚಾರ ಮಾಡಿದ್ದೀನಿ, ಈ ಥರ ಮಾಡಬೇಕು ಅಂತ ಇದ್ದೀನಿ ಅಂತ. ಯಾರೂ ಕೂಡ ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳೋಕೆ ರೆಡಿ ಇರಲಿಲ್ಲ. ಸರ್ಕಾರಗಳದು ಮಾಡ್ತಿಲ್ಲ, ಇಲಾಖೆಗಳು ಮಾಡ್ತಿಲ್ಲ, ಇವನ್ಯಾರೋ ದುಡ್ಡು ತಿನ್ನೋಕೆ ಬಂದವನೇ, ಇವನೇನೋ ನಮಗೇಳಕ್ಕೆ ಬಂದವನೇ, ರೈತರಿಗೆ ಸ್ಕೂಲು ಏನು ಮಾಡಿಬಿಡ್ತಾನೆ, ರೈತರಿಗೆ ಸ್ಕೂಲ್ ಮಾಡಿ, ರೈತರಿಗೆ ಬಂದು ಏನು ಪಾಠ ಮಾಡ್ತಾನೆ ಇವನು, ಈ ಥರದ ಸಮಸ್ಯೆಗಳು ಬಂತು. ಸೊ ಹೀಗೆ ಹಳ್ಳಹಳ್ಳಿಗಳಿಗೆ ನಾನು ಹೋಗೋ ಸಂದರ್ಭದಲ್ಲಿ ಆಲ್ಕೆರೆ ಗ್ರಾಮಕ್ಕೂ ನಾನು ಹಾಗೆ ವಿಸಿಟ್ ಮಾಡಿದೆ. ಆ ಗ್ರಾಮ ಪಂಚಾಯತಿನಲ್ಲಿ ನಮ್ಮ ಚಂದ್ರು ಮತ್ತು ಪ್ರದೀಪ್ ಚೇತನ್ನು ಒಂದು 7-8 ಜನ ಯುವಕರುಗಳು ಆಸಕ್ತಿ ತೋರಿದ್ರು. ಏರ್ಲಿ, ಅಚ್ಚರರು ಅಂತಾರೆ, ಅಲ್ಲಿಂದ ಇಲ್ಲಿ ತನಕ ಹುಡಿಕೊಂಡು ಬಂದವರೇ, ಈ ಥರ ಎಲ್ಲ ಮಾಡ್ತೀನಿ ಅಂತಾರೆ, ಯಾಕೊಂದು ಅವಕಾಶ ಕೊಡಬಾರ್ದು, ಆಯಿತು ಸರ್ ನಾವು ಕೊಡ್ತೀವಿ ಮಾಡೋಣ ಅಂತಂದರು. ಆದರೆ ಆ ಶಾಲೆ ಮಾಡೋದಕ್ಕೆ ಅವರು 3 ವರ್ಷ ತಗೊಂಡ್ರು, ಯಾಕೆಂದರೆ ನಂಬಬೇಕಲ್ಲ, ಒಬ್ಬ ವ್ಯಕ್ತಿನ ಹೇಗೆ ನಂಬಕ್ಕೆ ಸಾಧ್ಯ, ಹೋದ ತಕ್ಷಣ ಮಾಡಿಬಿಡಿ ಬನ್ನಿ ಅಂದಾಗ. ಮೊದಲು ಪ್ರಾರಂಭದಲ್ಲಿ ನಾವು ಹೊಸ ಕಟ್ಟಡ ಮಾಡಬೇಕು ಅನ್ನೋದಿರಲಿಲ್ಲ. ಅಲ್ಲೇ ಸರ್ಕಾರಿ ಶಾಲೆಗಳಲ್ಲಿ ಯಾವುದಾದ್ರೂ ಇದ್ದರೆ ನಾ ಸಂಜೆ ಮಾಡೋದು ಹೇಗಿದ್ರು ಕ್ಲಾಸಸ್ 6:30 to 7:30 ಅಲ್ಲೇ ಬಿ ಓ ಹತ್ರ ಒಂದು ಪರ್ಮಿಷನ್ ತೊಗೊಂಡು ಒಂದು ಕೊಠಡಿ ಶಾಲಾ ಕೊಠಡಿನ ಬಿಡಿಸ್ಕೊಳ್ಳೋಣ ಅನ್ನೋ ಪ್ಲ್ಯಾನ್ ಇತ್ತು. ಸೊ ಯಾವಾಗ ಇವರಿಗೆ ನನ್ನ ಆಶಯಗಳೆಲ್ಲ ಗೊತ್ತಾಗಕ್ಕೆ ಶುರು ಆಯಿತು ಮತ್ತು ನಾನು ಅವ್ರ ಜೊತೆ ಇನ್ವಾಲ್ವ್ ಆಗಕ್ಕೆ ಶುರು ಆದ್ನಲ್ಲ, ಅವ್ರಿಗೆ ಒಂದು ಭರವಸೆ ಮೂಡ್ತು, ಇಲ್ಲ ಇವರೇನೋ ಬೇರೆ ಸೀರಿಯಸ್ ಆಗಿ ಹೊರಟಿದ್ದಾರೆ, ಏನೋ ಮಾಡ್ತಿದ್ದಾರೆ ಅಂತ. ಆಗ ಅವರೇ ಆ ಗ್ರಾಮದಲ್ಲೇ ಚಂದ್ರು ಮತ್ತು ಪ್ರದೀಪ್ ಅನ್ನೋರು ಒಂದು 5 ಕುಂಟೆ ಜಾಗ ಕೊಟ್ಟರು. ಜಾಗ ಕೊಟ್ಟು ಎಲ್ಲ ಅವರೇ ಎಲ್ಲ ಇನಿಷಿಯೇಟಿವ್ ತೊಗೊಂಡು ಅವರೇ ಡೊನೇಷನ್ಸು ಅವರೇ ಎಲ್ಲ ಅವ್ರ ಕೈಯಿಂದನೂ ಹಾಕಿ ಒಂದು 4.5 lakhs ಒಂದೊಳ್ಳೆ ಕಟ್ಟಡನ ಕಟ್ಟಿ. ಹೇಳಿ ಚಂದ್ರು ಅವರೇ ಏನೇನು ಮಾಡಿದ್ರಿ ಅಂತ. ನಾವು ನಿಮ್ಮದೇ ಜಾಗ ಕೊಟ್ಟರೆ? ಇಲ್ಲ ಸರ್, ನಮ್ಮ ಬಾಂಬೆ ಆಯ್ತಂತ ಸರ್. ಹೌದಾ? ನಮ್ಮ ಬಾಂಬೆ. ಎಷ್ಟು ಕುಂಟೆ ಜಾಗ ಕೊಟ್ಟರೆ? 5 ಸರ್. 5 ಕುಂಟೆ ಜಾಗ. ಆಮೇಲೆ ಎಲ್ಲರೂ ಹಣ ಸಂಗ್ರಹಣೆ ಮಾಡಿದ್ರ? ಎಲ್ಲರೂ ನಾವು ಹಾಕಿ ನಮ್ಮ ಸತ್ಯಮೂರ್ತಿ ಅವರು ನಾವು ಎಲ್ಲ ಹಣ ಸಂಗ್ರಹಣೆ ಮಾಡಿ ಇದು ಮಾಡಿ ಕಟ್ಟಡ ಇದು ಮಾಡಿದ್ರು ಸರ್. ಅಲ್ಲ, ಸಂಗ್ರಹಣೆ ಮಾಡಕ್ಕೆ ನೀವು ಹೋದಾಗ ಕೊಟ್ಟರೆ ಜನ ದುಡ್ಡು? ಇಲ್ಲ ಸರ್, ನಮಗೆ ಬೇಕಾದವ್ರಿಗೆ ಒಂದು 5 ಜನ ಕೇಳ್ಕೊಂಡ ಸರ್, ಇದ್ದುದೆಲ್ಲ ನಾವೇ ಹಾಕಿ ಇದು ಮಾಡಿದ್ರು ಸರ್. ಹೌದಾ? ಒಂದು 5 ಜನ ಸೇರ್ಕೊಂಡು ಹಾಕಿದ್ದೀರಿ. ಬಿಲ್ಡಿಂಗಿಗೆ ಎಷ್ಟು ಖರ್ಚಾಗಿದೆ? ಒಂದು 4.25 lakhs ಆಯಿತು. ಹೌದಾ? ಯಾಕೆ ಈ ಕೃಷಿ ಶಾಲೆ ಮಾಡಲೇಬೇಕು ಅಂತ ಛಲ? ಆದರೂ ನಮಗೆ ಛಲ ಅಂದರೆ ನಮ್ಮ ರೈತರಿಗೆ ಎಷ್ಟೊಂದು ಮೋಸ ಆಯ್ತಾಯಿತು. ನಮ್ಮಲ್ಲೇ ನಮ್ಮ ರೈತರಿಗೆ ಏನು ಬತ್ತಾಯಿದ ಸವಲತ್ತುಗಳು ಕೃಷಿ ಇಲಾಖೆಯಿಂದ ಅವೆಲ್ಲ ತಲುಪ್ತಿರಲಿಲ್ಲ. ಅವೆಲ್ಲ ಜ್ಞಾನ ಕೊಟ್ಟು ಮಾತಾಡುವ ಇದು ಶಾಲೆಯಲ್ಲಿ ಎಲ್ಲನೂ ತಿಳುವಳಿಕೆ ಹೇಳಿ ಇಂತಿಂಥ ಇದು ಬತ್ತವೆ ಸವಲತ್ತುಗಳು ಇಂತಿಂಥ ಇದು ಇದಾವೆ ಅಂದ್ಬಿಟ್ಟು ಹಂಗೆ ಮನೆ ಹತ್ರಕ್ಕೆ ಹೋಗಿ ಹೇಳಿದ್ರೆ ತಿಳ್ಕೊಳ್ಳೋದಿಲ್ಲ. ಇಲ್ಲ, ಶಾಲೆ ಯಾಕೆ ಬೇಕಾದ? ಮನೆ ಹತ್ರಕ್ಕೆ ಹೋದ್ರೆ ಹುಚ್ಚ ಅಂತಾರೆ ಸರ್. ನೀವೇನು ಹುಚ್ಚ ಹೇಳ್ತಾವ್ನಿ, ಇವನು ಏನು ಇದು ಏನೋ ಫ್ರಾಡ್ ಮಾಡ್ಕೋಕೆ ಏನೋ ಹೇಳ್ತಾವ್ನಿ ಅಂತ ತಿಳ್ಕೊತಾರೆ. ಸ್ಕೂಲಲ್ಲಿ ಹೇಳಿದ್ರೆ? ಸ್ಕೂಲಲ್ಲಿ ಹೇಳಿದ್ರೆ ಒಂದು ಇದಿರ್ತದೆ ಸರ್, ಎಲ್ಲ ಲೆಕ್ಚರ್ಗಳು ಬಂದಿರ್ತಾರೆ, ಅವ್ರು ಇವರು ಬರ್ತಾರೆ ಪಾಠ ಮಾಡೋಕ್ಕೆ, ಆಗ ತಿಳ್ಕೊತಾರ ಪರವಾಗಿಲ್ಲ ಇದು ಅಂತ ಸರ್. ಹೌದಾ? ಫಸ್ಟ್ನೇ ಸಲ ಬಿತ್ತನೆ ಭತ್ತ ಫ್ರೀ ಕೊಟ್ಟೋ ಸರ್ ನಾವು ರೈತರಿಗೆ, ಏನು ಮಾಡೋದು. ಆಮೇಲೆ 2nd ಸಲಕ್ಕೂ ಕೊಟ್ಟೋ ಸರ್, ಈ ಸಲ ಮಾತ್ರ ಕೊಡಲಿಲ್ಲ ಸರ್. ಅಂದ್ರೆ ಒಂಚೂರು ಕಟ್ಟಡಕ್ಕೆಲ್ಲ ಇದಾಗ್ಬಿಟ್ಟಿದೆ ಸರ್ ಬಂಡವಾಳ, ಒಂಚೂರು ಇದಾಗಿತ್ತು ಸರ್. ಓಕೆ. ಆತ್ಮೀಯ ಕೇಳುಗರೇ, ಖುಷಿಗೆಲ್ಲಿದೆ ಅಂತ್ಯ, ಆರಂಭವೇ ನಿತ್ಯ. ನೂತನವಾಗಿ ಆರಂಭವಾಗಿರುವ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮಂಡ್ಯ ಹಾಗೂ ಆಕಾಶವಾಣಿ ಮೈಸೂರು ಇವರ ಸಹಯೋಗದಲ್ಲಿ ಸೆಪ್ಟೆಂಬರ್ 3 ಬುಧವಾರ ಬೆಳಿಗ್ಗೆ 11 ಕೃಷಿ ದೀವಿಗೆ ಬಾನುಲಿ ಸರಣಿಯ ಉದ್ಘಾಟನಾ ಸಮಾರಂಭ ಏರ್ಪಾಡಾಗಿದೆ. ಅಂದೇ ಮೇವು ಮೆಲುಕು ಬಾನುಲಿ ಸರಣಿಯ ಸಮಾರೋಪ ಸಮಾರಂಭವೂ ನಡೆಯಲಿದೆ. ಬನ್ನಿ ಭಾಗವಹಿಸಿ. ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಕೋಲ್ಮನ್ ಸಭಾಂಗಣದಲ್ಲಿ ಸೆಪ್ಟೆಂಬರ್ 3 ಬುಧವಾರ ನಡೆಯಲಿದೆ ಕೃಷಿ ದೀವಿಗೆ ಬಾನುಲಿ ಸರಣಿಯ ಉದ್ಘಾಟನಾ ಸಮಾರಂಭ. ನೀವು ಬನ್ನಿ, ಸ್ನೇಹಿತರನ್ನು ಕರೆತನ್ನಿ. ಹೇಳಿ ಸತ್ಯಮೂರ್ತಿಗಳೇ, ಶಾಲೆ ಅಂದಮೇಲೆ ಅದಕ್ಕೊಂದು ಕೋರ್ಸ್ ಅಂತ ಇರುತ್ತೆ, ಪಾಠ ಮಾಡಕ್ ಮೇಷ್ಟ್ರುಗಳು ಬೇಕು, ಪ್ರಾಯೋಗಿಕವಾದ ಶಿಕ್ಷಣ ಕೊಡಬೇಕು. ಕೃಷಿ ಶಾಲೆ ಅಂದರೆ ನಿಮ್ಮ ಕಲ್ಪನೆ ಶಾಲೆ ಏನು? ಸರ್, ನನ್ನ ಕಲ್ಪನೆ ಶಾಲೆ ನೀವು ಹೇಳಿದಾಗೆ ಎಲ್ಲ ರೀತಿಲೂ ಎಕ್ಸೆಪ್ಟ್, ಹೇಗೆ ನಾನು ಉಪನ್ಯಾಸಕನಾಗಿದ್ದು ಒಂದು ಕೋರ್ಸ್ ವರ್ಕ್ ಇಲ್ಲ ಅಂತಂದರೆ ಹೇಗೆ ಮಾಡೋಕ್ಕೆ ಸಾಧ್ಯ ಅನ್ನೋದು ನನಗೂ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಇತ್ತು. ಸೊ ಹಾಗಾಗಿ ಈಗೇನು ಮಾಡಿದ್ದೀವಿ, ಈಗ ಕೃಷಿ ಇಲಾಖೆಗಳು ಮತ್ತು ನಮ್ಮ ಕೃಷಿ ಕಾಲೇಜುಗಳಲ್ಲಿ ಉಪನ್ಯಾಸಕರುಗಳೇನಿದ್ದಾರೆ ಮತ್ತು ನಮ್ಮ ವಿ ಸಿ ಫಾರಮಲ್ಲಿ ಏನು ಸೈಂಟಿಸ್ಟ್ಗಳಿದ್ದಾರೆ, ಸೊ ಅವ್ರನ್ನ ನಾನು ಮೊದಲು ಅಪ್ರೋಚ್ ಮಾಡಿದ್ದೀವಿ. ಸೊ ಅಪ್ರೋಚ್ ಮಾಡಿ ಅವ್ರ ಕಡೆಯಿಂದನೇ ಮಾಹಿತಿ ನೀಡುವಂಥ ಕೆಲಸವನ್ನು ಮಾಡ್ತಾಯಿದ್ವಿ. ಅಲ್ಲಿ ಆ ಭಾಗದಲ್ಲಿ ಅತಿ ಹೆಚ್ಚಾಗಿ ಯಾವ ಬೆಳೆಗಳನ್ನ ಬೆಳೀತಾರೆ ಅದಕ್ಕೆ ಕಾನ್ಸಂಟ್ರೇಟ್ ಮಾಡಿ ಮೂಲಗಳಲ್ಲಿ ನೋಡ್ತಾಯಿದ್ವಿ. ಮತ್ತು ನೀರಿನ ಮೂಲಗಳು ಜಾಸ್ತಿ ಇದ್ದಾವೆ, ಅಲ್ಲಿ ಏನು ಆಲ್ಟರ್ನೇಟ್ ಮಾಡಬೇಕು ಅನ್ನೋದು ಒಂದು ಪ್ಲ್ಯಾನ್ ಇದೆ. ಸೊ ಈಗ ಕ್ವಶನ್ ಬರೋದು ಏನು ಅಂತಂದರೆ, ಯಾರ ಕೈಲಿ ಪಾಠ ಮಾಡಿಸ್ತಾರೆ? ಇವ್ನು ಸತ್ಯಮೂರ್ತಿ ಸ್ಕೂಲ್ ಏನೋ ಮಾಡ್ದ, ಆದರೆ ಆ ಶಾಲೆಯಲ್ಲಿ ಪಾಠ ಮಾಡಬೇಕು ಅಂತ ಅಂದ್ಕೋತಾರೆ. ಅದಕ್ಕೆ ಆನ್ಸರ್ ಕೂಡ ತುಂಬ ಸಿಂಪಲ್ ಆಗಿದೆ. ಏನು ಸಿಂಪಲ್ ಅಂತಂದರೆ, ನಾನು ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಮಾಡಿದ್ದೀನಿ ಸರ್. ನಾವು ಸಂಘಟನೆ ಮಾಡ್ಕೊಂಡಿದ್ದೀವಿ, ಕೆಂಪೇಗೌಡ ಒಕ್ಕಲಿಗರ ಕ್ಷೇಮ ಅಭಿವೃದ್ಧಿ ಸಂಘ ಅಂತೇಳಿ ಒಂದು ಫಂಡ್ಗೆ ಬಂದು ಮಾಡ್ಕೊಂಡಿದ್ದೀವಿ ನಾವು. ಆ ಸಂಘಟನೆಯಿಂದ MSc AG ಮತ್ತು BSc AG ಓದಿರೋರ್ನ ರಿಕ್ರೂಟ್ ಮಾಡ್ಕೋತಾ ಇದ್ದೀನಿ. ಅವರು ಕ್ಲಾಸು ಮಾಡಬೇಕು, ಫೀಲ್ಡಲ್ಲೋಗಿ ಕೆಲಸನೂ ಮಾಡಬೇಕು. ಸೊ ಅದರದ್ದು ಒಂದು ಪ್ರಯೋಗಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಮತ್ತೊಂದು ಟೀಮ್ ಮಾಡಿದ್ದೀವಿ, ಆ ಪ್ರೊಫೆಸರ್ಸ್ಗಳು ಮತ್ತು ಎಲ್ಲ ಸೈಂಟಿಸ್ಟ್ ಅವ್ರದ್ದೊಂದು ಒಂದು ಟೀಮ್ ಮಾಡ್ತಾ ಇದ್ದೀನಿ. ಸೊ ಆ ಟೀಮು ನಮಗೆ ಈ ಅಲ್ಲಿನ ಗುಣಲಕ್ಷಣಕ್ಕೆ, ಅಲ್ಲಿನ ವಾತಾವರಣಕ್ಕೆ, ಅಲ್ಲಿನ ನೀರಿನ ಒಂದು ಅವೈಲೇಬಿಲಿಟಿಗೆ ಇದನ್ನು ಬಿಟ್ಟು ಬೇರೆ ಏನಾದರೂ ಮಾಡ್ಬೋದಾ ಅಥವಾ ಇದನ್ನೇ ಉನ್ನತೀಕರವಾಗಿ ಏನಾದರೂ ಬೇರೆ ಥರ ಪ್ರಯೋಗಕ್ಕೆ ಮಾಡ್ಬೋದಾ ಅನ್ನೋದನ್ನು ಪ್ಲ್ಯಾನ್ ಮಾಡಿ ಒಂದು ಸಿಲೆಬಸ್ ಕೋರ್ಸ್ ಥರ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಸೀರಿಯಸ್ ಆಗಿದ್ದೀವಿ ಸರ್ ಈ ವಿಚಾರದಲ್ಲಿ, ಇಷ್ಟೆಲ್ಲ ಮಾಡಿದ್ದೀವಿ ಅಂದರೆ ಸೀರಿಯಸ್ ಆಗಿದ್ದೀವಿ. ರಿಕ್ರೂಟ್ ಮಾಡ್ಕೊಳ್ಳೋದಕ್ಕೂ ಎಲ್ಲ ಪ್ಲ್ಯಾನ್ಸ್ ಮಾಡ್ತಾ ಇದ್ದೀನಿ. ಹೇಳಿ ಚಂದ್ರು ಅವರೇ, ಎಷ್ಟು ಜನ ಬರ್ತಾರೆ ನಿಮ್ಮ ಸ್ಕೂಲ್ಗೆ ವಿದ್ಯಾರ್ಥಿಗಳು? ಈಗ ಎಲ್ಲನೂ ಆಯ್ಕೆ ಮಾಡ್ತೇವೆ ಸರ್. ಈಗ ರೀಸೆಂಟು ಈಗ ಓಪನ್ ಆಯಿತು, ಈಗ ನಾಟಿ ಕಾಲ, ಒಂದು ಕಬ್ಬು ಬಿತ್ತನೆ ಕಾಲ ಈಗ. ಅಲ್ಲರಪ್ಪ, ವಿದ್ಯಾರ್ಥಿಗಳು ಅಂದ್ರೆ ರೈತರು, ಪ್ರತಿ ದಿವಸ ಸ್ಕೂಲ್ ಮಾಡ್ತಿರಲ್ಲ, ಎಷ್ಟು ಜನ ಬರ್ತಾರೆ ಅಂತ ಕೇಳಿದೆ. ಅಲ್ಲ, ಈಗ ಎಲ್ಲನೂ ಇದು ಮಾಡ್ಕೊತಾವೆ ಸರ್, ಇನ್ನು ಇದು ಇನ್ನು ಚೇರ್ಗಳು ಇವೆಲ್ಲ ಬೇಕಲ್ಲ ಸರ್, ಡೆಸ್ಕು ಇವೆಲ್ಲ. ಹೌದಾ? ಅದು ಈಗ ಚೇರ್ ತಂದಿವಿ, ಇದು ಮಾಡಿವೆ. ಅವರೆಲ್ಲೂ ಈಗ ಇದು ಈಗ ಬಿತ್ತನೆ ಕಾಲವಲ್ಲ ಸರ್, ಈಗ ಒಂಚೂರು ರೈತರು ಇದು. ಆಮೇಲೆ ನೆಕ್ಸ್ಟು ಇನ್ನೊಂದು ಮುಂದು ತಿಂಗಳು ಇದು ಮಾಡ್ತೀವಿ ಸರ್. ಅಂದ್ರೆ ಈಗ ನಿಮ್ಮೂರ್ನವ್ರೇನೆ ವಿದ್ಯಾರ್ಥಿಗಳ? ನಮ್ಮೂರಲ್ಲಂತಲ್ಲ ಸರ್, ಅಕ್ಕಪಕ್ಕ ಎಲ್ಲರೂ ಇದು ಮಾಡ್ತೀವಿ ಸರ್. ಕಿಲಾರ, ಜಣಕಪುರ, ಮುದ್ದಿಂಗೇರೆ, ವಣಗಳಿ ಮಠ, ಇವರೆಲ್ಲರೂ ಸಂಪರ್ಕ ಮಾಡಿ ಇದು ಮಾಡ್ತೀವಿ. ಬನ್ನಿ ಸ್ಕೂಲ್ಗೆ. ಏನು ಕರೀತೀರಿ? ಅಡ್ಮಿಷನ್ ಫೀಸು, ಡೊನೇಷನ್ ಎಲ್ಲ ಇದೆಯಾ ನಿಮ್ಮ ಸ್ಕೂಲ್? ಇಲ್ಲ ಸರ್, ಇಲ್ಲ ಸರ್. ಫೀಸ್ ಅಲ್ಲ. ವಯಸ್ಸಿನ ಮಿತಿ ಏನು? ಎಷ್ಟು ವಯಸ್ಸಿಂದ ಎಷ್ಟು ವಯಸ್ಸಿನವರು ಬರ್ಬೋದು? ಈಗ ನಮ್ಮ ಇವರು ಕೃಷಿ ಇಲಾಖೆಯಿಂದ ಇವ್ರು ಬಂದಾರೆ ವಿದ್ಯಾರ್ಥಿಗಳು, ಮಣ್ಣಿನ ಪರೀಕ್ಷೆ ಇವು ಇದು ಮಾಡೋಕ್ಕೆ. ಅವರು ಇಲ್ಲಿ ಊರಲ್ಲಿ ಅವರೇ. ಹೌದಾ? ಅಂತ ಓಹೋ, ಅಂದರೆ ರಾವೇ ಕಾರ್ಯಕ್ರಮ ಅಂತ ಆ ಕಾರ್ಯಕ್ರಮದ ವಿದ್ಯಾರ್ಥಿಗಳು ಬಂದಿದ್ದಾರೆ. ಹೇಳಿ ಸತ್ಯಮೂರ್ತಿಗಳ ವಿದ್ಯಾರ್ಥಿಗಳು ಯಾರು, ಮತ್ತೆ ಹೇಗೆ, ಮತ್ತೆ ಪ್ರತಿ ದಿವಸ ಸಂಜೆ ಅವ್ರು ಬರ್ತಾರಾ ಸರ್? ಅವ್ರಿಗೆ ಏನು ಪುಸ್ತಕ ಕೊಡ್ತೀರಾ, ಬರ್ಕಳಕ್ಕೆ ಸ್ಲೇಟು, ಬಳಪ ಆ ಥರ ಏನಾದ್ರು ಕೊಡ್ತೀರಾ, ಹೇಗೆ ಸರ್? ಪ್ರಾಯೋಗಿಕವಾಗಿ ಪ್ರತಿದಿನ ಅಲ್ಲಿ ಹಾಲಿಂದು ಹಾಲನ್ ಡೈರಿ ಊರದಲ್ಲೆಲ್ಲ ಕ್ಲೋಸ್ ಆಗೋದು 6:30 ಅಂತ ಇದೆ. ಸೊ ಹಾಗಾಗಿ ಅವ್ರದ್ದು ಅವ್ರ ಕೆಲಸ ಎಲ್ಲ ಮುಗಿಸಿ ಒಂದು 6:30 ಅಷ್ಟಿಂದ 7:00 ಶುರು ಮಾಡಬೇಕು ಅಂತಿದ್ದೀವಿ. ಸೊ 1 ಅವರು ಆ ಕೃಷಿಗೆ ಸಂಬಂಧಪಟ್ಟಂತಹ ಅಥವಾ ಅವರೇನು ಆ ಭಾಗದಲ್ಲಿ ಬೆಳೀತಾ ಇದ್ದಾರೆ ಅದಕ್ಕೆ ಅನುಕೂಲ ಆಗುವಂಥ ಕೆಲವು ಮಾಹಿತಿಗಳನ್ನು ನೀಡುವ ಕೆಲಸನ 1 ಅವರಲ್ಲಿ ಮಾಡ್ತೀವಿ. ಜೊತೆಗೆ ಡಿಸ್ಕಷನ್ಸ್ಗಳು ಅವರಲ್ಲೂ ನಡೀತವೆ. ಅವರಲ್ಲೂ ಒಂದು ಸಂವಾದ ನಡೀಬೇಕಲ್ಲ, ನಾನು ಈ ರೀತಿ ಮಾಡಿದ್ದೆ, ಈ ಥರ ಸಮಸ್ಯೆ ಆಯಿತು, ಸೊ ಮುಂದೆ ನಾನೇನಾದರೂ ಮಾಡಬೇಕು, ಆ ಸಮಸ್ಯೆಗೆ ನಾವೇನು ಪರಿಹಾರ ಕೊಡ್ಬೋದು ಅಂತ ನೋಡ್ತೀವಿ. ಈಗ ಜಂಟಿ ಕೃಷಿ ನಿರ್ದೇಶಕರು ಅವರೆಲ್ಲ ನಮ್ಮ ಜೊತೆ ತುಂಬ ಸಹಯೋಗದಲ್ಲಿ ಚೆನ್ನಾಗಿದ್ದಾರೆ. ಈಗ ಹೋದ್ವರನ್ನು ಒಂದು ಕಾರ್ಯಕ್ರಮ ಮಾಡಿದ್ರು, ಭತ್ತ ಮತ್ತು ಕಬ್ಬಿನಲ್ಲಿ ಯಾವ್ಯಾವ ರೀತಿ ಆಧುನಿಕ ಬೇಸಾಯ ಪದ್ಧತಿನ ಅಳವಡಿಸ್ಕೋಬೇಕು ಅಂತೇಳಿ ಕಾರ್ಯಕ್ರಮನೂ ಮಾಡಿದ್ರು. ಹಸಿರೆಲೆ ಗೊಬ್ಬರ, ಚಂಬೆ ಬೀಜ ಎಲ್ಲ ನಾವು ಒಂದು 250 ರೈತರಿಗೆ ನಾವು ಚಂಬೆ ಬೀಜ ಕೊಡಿಸ್ತು ಅಲ್ಲೇ ಇಲಾಖೆಯ ಸಹಯೋಗದಲ್ಲೇ. ಹಾಗಾಗಿ ಇಲಾಖೆಯಲ್ಲಿ ಅಲ್ಲಿ ಏನು ಕೃಷಿ ಸಖಿ ಅಥವಾ ಪಶು ಸಖಿ ಅಂತೆಲ್ಲ ಏನಿದ್ದಾರೆ ಅವ್ರನ್ನೆಲ್ಲ ನಮಗೀಗ ಅವರು ಟೈಪ್ ಮಾಡಿಕೊಟ್ಟಿದ್ದಾರೆ. ಅಲ್ಲಿಯ ಒಂದು ADA ಏನಿದ್ದಾರೆ ಅವರು ಕೂಡ ಸಪೋರ್ಟಿವ್ ಆಗಿದ್ದಾರೆ, ಶಾಲೆ ಮಾಡ್ತಾ ಇದ್ದಾರೆ ಅಂತ. ಸೊ ಹಳ್ಳಿಗಳಿಗೆ ಅವರು ನನ್ನ ಪ್ರಕಾರ ವಾರದಲ್ಲಿ 2-3 ದಿನ ಬಂದು ಹೋಗ್ತಾ ಇದ್ದಾರೆ, ಬಂದು ಏನು ವಿಷಯ ಏನಿಲ್ಲಿ ರೈತರು ಏನು ಮಾಡ್ತಾ ಇದ್ದಾರೆ ಅಂತೇಳಿ. ಈ ಬರೋ ತಿಂಗಳು 7ನೇ ತಾರೀಕು ಒಂದು ಮುಂಗಾರು ನಾಟಿ ಸಂಭ್ರಮ ಅಂತೇಳಿ ಬೆಂಗಳೂರಿನ ಕನ್ನಡ ಮನಸ್ಸುಗಳು ಅಂತೇಳಿ ಒಂದು ಟೀಮ್ ಇದ್ದಾವೆ, ಅವ್ರನ್ನ ಅಪ್ರೋಚ್ ಮಾಡಿದ್ದೀನಿ. ಆ ಹಳ್ಳಿಯ 1-4 ಎಕರೆ ಜಮೀನಿಗೆ ನಾಟಿ ಹಾಕ್ಸೋದಕ್ಕೆ ಒಂದು 30 ಜನ ITನಲ್ಲಿ ವರ್ಕ್ ಮಾಡ್ತಿರುವಂತಹ ಜನ ಸಹಾಯ ಮಾಡೋದಕ್ಕೋಸ್ಕರ, ಅಂದರೆ ಒಂಥರ ಸ್ವೆಟ್ ಡೊನೇಷನ್ ಥರ, ಮುಯ್ಯಾಳು ಪದ್ಧತಿ ಏನಿತ್ತು, ರೈತರ ಸಮಸ್ಯೆಗಳು ನಿಮಗೂ ಗೊತ್ತಾಗಲಿ, ಸೊ ಬನ್ನಿ ಅಂತೇಳಿ ಅವ್ರು ಅಪ್ರೋಚ್ ಮಾಡಿದಾಗ ಅವರು ಅದನ್ನು ಒಪ್ಕೊಂಡಿದ್ದಾರೆ. ಮುಂದಿನ ತಿಂಗಳು ಅದೊಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಮತ್ತು ಮಕ್ಕಳುಗಳು ಬಂದಿದ್ದಾರೆ ಕಾಲೇಜಿಂದ, BSc AG ಫೈನಲ್ ಇಯರ್ ಮಕ್ಕಳುಗಳು, ಸಂಪೂರ್ಣ ಕೃಷಿ ವಿದ್ಯಾಲಯ ಮದ್ದೂರಿಂದ. ಆ ಮಕ್ಕಳುಗಳ ಕೈಲಿ ಮಣ್ಣು ಪರೀಕ್ಷೆಗಳು ಮತ್ತು ರೈತರದ 25 ಜನ ಡಿವೈಡ್ ಮಾಡಿದ್ದೀವಿ, ಅವರು ಮಾಹಿತಿಗಳನ್ನೆಲ್ಲ ತಗೋತಾ ಇದ್ದಾರೆ. ಈಗ ನಿಮ್ಮ ಶಾಲೆ ಉದ್ಘಾಟನೆ ಆಗಿಲ್ವಾ ಚಂದ್ರು? ಆಗಿದೆ ಸರ್. ಯಾವಾಗ ಉದ್ಘಾಟನೆ ಮಾಡಿದ್ರು? ಲಾಸ್ಟ್ ಮಂತ್ ಅಲ್ಲಿ ಮಾಡ್ತೀವಿ. ಹೌದಾ? ನಮ್ಮ DC ಅವರು, ಜಿಲ್ಲಾಧಿಕಾರಿ ಕುಮಾರ್ ಸರ್, ನಿಶ್ಚಲಾನಂದ ಸ್ವಾಮೀಜಿ ಅವರು, ಅವರೇ ಬಂದು ಇನಾಗ್ರೇಟ್ ಮಾಡಿಕೊಟ್ರು. ಸೊ ಎಲ್ಲ ಕಂಪ್ಲೀಟ್ ಆಗಿದೆ. ಸೊ ನಾವು ಅಲ್ಲಿ ಈಗಿನ ಕಂಪ್ಲೀಟ್ ಆದಮೇಲೆ ಶುರು ಮಾಡಬೇಕಲ್ಲ. ಸೊ ಹಾಗಾಗಿ ಈಗ ಪ್ರಾಯೋಗಿಕವಾಗಿ ಮಾಡ್ತಾ ಇದ್ವಿ. ಅಡ್ಮಿಷನ್ಸ್ ಆಯ್ತಾರೆ ಸರ್, ಏನು ಈಗ ನಮ್ಮ ಜೊತೆ ಇರೋರೆ ಒಂದು 40 ಜನ ರೈತರಿದ್ದಾರೆ. ಸೊ ಒಂದು ಹಳ್ಳಿಲಿ 10 ಜನ ಬಂದರೆ ಸಾಕು ಸರ್, ಯಾಕಂದ್ರೆ ನನಗೇನು ಟಾರ್ಗೆಟ್ ಇಲ್ಲ, ನಾನು ಬಿಸ್ನೆಸ್ ಮ್ಯಾನ್ ಅಲ್ಲ, ಇನ್ವೆಸ್ಟ್ಮೆಂಟ್ಗೆ ನನಗೆ ರಿಟರ್ನ್ ಬೇಡ. ಸೊ ಆ ಥರದ್ದೇನಿಲ್ಲ, ಫುಲ್ ಸರ್ವಿಸಸ್ ಓರಿಯೆಂಟಾಗಿ ಮಾಡ್ತಾ ಇದ್ದೀವಿ. ಆ ಮಾಹಿತಿ ಅವ್ರಿಗೆ ಹೋದ್ರೆ ಸಾಕು. ಚಂದ್ರು ಅವರೇ, ನೀವು ಇನ್ನೊಂದು 10 ವರ್ಷ ಮುಂಚೆ ಈ ಶಾಲೆ ಆರಂಭ ಆಗಿರಿ, ಇನ್ನೂ ಚೆನ್ನಾಗಿ ವ್ಯವಸಾಯ ಮಾಡ್ತಿದ್ದೆ ಅಂತ ಅನ್ಸುತ್ತೆ ನಿಮಗೆ? ಹೌದು ಸರ್, ತಿಳುವಳಿಕೆ ಆಗೋದು ರೈತರಿಗೆ ಇನ್ನೂ. ಈಗ ಹೆಚ್ಚಾಗಿ ಈಗ ಅಂದರೆ ಈಗ ನಾಟಿ ನಡುಕೆ ಇದು ಎಣ್ಣಾಳು ಇವರೆಲ್ಲ ಕಾಯ್ತಿದ್ರು ಸರ್. ಈ ಶಾಲೆ ಬಂದಮೇಲೆ ಹೆಚ್ಚಾಗಿ ಮಿಷಿನ್ ನಾಟಿ ಮಾಡ್ತಾ ಇದ್ದಾರೆ ಸರ್. ಈ ತಿಳುವಳಿಕೆ ಕೊಟ್ಟಾಗ ಇಷ್ಟೊಂದು ಕಮ್ಮಿ ಖರ್ಚಲ್ಲಿ ಹಿಂಗೆ ಆಯ್ತದೆ ಅಂದ್ಬಿಟ್ಟು ಈ ಥರ ಪೈರು ಇದು ಇಲ್ಲ ಹಾಕೊಂಡು ಮಿಷಿನಲ್ಲಿ ನಾಟಿ ಮಾಡ್ತಾವ್ರೆ ಸರ್. ಈಗ ಈಗ ಆಳೊಂದು ಕಮ್ಮಿ ಆಯ್ತು, ಇದ್ರದ್ದು ಕಮ್ಮಿ ಆಯ್ತು, ಅವ್ನ ಖರ್ಚು ಇದು ಕಮ್ಮಿ ಆಯ್ತು ಸರ್ ರೈತನ. ಅಂದ್ರೆ ಈ ಸ್ಕೂಲ್ ಸ್ವಲ್ಪ ಮುಂಚೆ ಶುರು ಆಗಿದ್ದಿದ್ರೆ ಇನ್ನು ಈಗ ಹೇಳ್ತಿದ್ರಲ್ಲ ನೀವು ವ್ಯವಸಾಯ ಕಷ್ಟ ಅಂತ, ಆತರ ಏನು ಹೇಳ್ತಿರ್ಲಿಲ್ಲ. ಹೇಳ್ತಿರಲ್ಲ ಸರ್. ಆಮೇಲೆ ಸರ್ ನಮಗೆ ಈ ರೈತರಿಗೆ ಏನು ಗೊತ್ತಿರಲ್ಲ ಸರ್, ಸವಲತ್ತುಗಳು ಏನೇನು ಬರ್ತವೆ ಅಂತ. ಆಮೇಲೆ ಇದು ಸಾಲ ಮಾಡಿರೋದು ರೈತರಿಗೆ ಅಂತಲ್ಲ ಸರ್, ರೈತರ ಮಕ್ಕಳು ಈಗ ಕೆ ಎಸ್ ಪಿ ಯು ಸಿ ಎಸ್ ಇವೆಲ್ಲ ತಗೋತಾರ ಸರ್ ಎಕ್ಸಾಮ್ಗಳು. ರೈತರ ಮಕ್ಕಳು ಯಾರು ಅಷ್ಟು ದುಡ್ಡು ಕೊಟ್ಟು ಸೇರ್ಕೊಂಡು ಇದು ಮಾಡೋದಿಲ್ಲ ಸರ್. ಅವ್ರಿಗೂ ಒಂದು ಒಂದು ಇದು ಯೋಜನೆ ಹಾಕಂದೀವಿ ಸರ್. ಏನು ಯೋಜನೆ? ಅವ್ರಿಗೆ ಒಂದು ಕ್ಲಾಸ್ ಇದು ಕೊಡ್ಬೇಕು, ಐ ಎ ಎಸ್ ಕೋಚಿಂಗು, ಮತ್ತು ಇದ್ರದ್ದು ಪಿ ಯು ಸಿಲಿ ಯಾವ ಥರ ಬರೀಬೇಕು, ಸಿ ಇ ಟಿ ಯಾವ ಥರ ಬರೀಬೇಕು, ಆ ಥರ ಕೋಚಿಂಗು ಇದು ಮಾಡ್ತೇವೆ ಸರ್. ರೈತರಿಗೆ ಅಷ್ಟೇ ಅಲ್ಲ, ರೈತರ ಮಕ್ಕಳನ್ನು ಕೂಡ ಗಮನದಲ್ಲಿ ಇಟ್ಕೊಂಡಿದ್ದೀವಿ. ಇದರಲ್ಲಿ ಏನು ವಿಶೇಷ ಏನಂದ್ರೆ ಸರ್, ಶಾಲೆ ಮಾಡಿದ ಮೇಲೆ ನಾನೇನು ಅನ್ಕೊಂಡಿದ್ದೆ, ನನ್ನ ಥಾಟು ಅದಕ್ಕೆ ಸಾವಿರ ಪಟ್ಟು ಥಾಟ್ಗಳು ಅವರಲ್ಲಿ ಆಲ್ರೆಡಿ ಇದೆ, ಅದಕ್ಕೆ ಒಂದು ವೇದಿಕೆ ಸಿಕ್ಕಿರಲಿಲ್ಲ ಅಂತ ನನಗೆ ಅನಿಸ್ಬಿಡ್ತು. ಯಾಕಂದರೆ ಈ ಮಕ್ಕಳುಗಳದೆಲ್ಲ ನನ್ನ ತಲೆಯಲ್ಲಿ ಇರಲಿಲ್ಲ, ನನ್ನ ತಲೆಯಲ್ಲಿ ಇದ್ದರೆಲ್ಲ ರೈತರೇ, ರೈತರಿಗೇನಾದರೂ ಮಾಡಬೇಕು ಅನ್ನೋದು. ಸೊ ಈ ಶಾಲೆ ಆದಾಗ ಸರ್ ಬೆಳಿಗ್ಗೆ ಹೊತ್ತು ಹೇಗಿದ್ರು ಅದು ಖಾಲಿ ಇರ್ತದಲ್ವಾ? ಹಾಂ, ನಮ್ಮೂರಲ್ಲಿ ಎಸ್ ಎಲ್ ಸಿ ಮಕ್ಕಳು ಪಿ ಯು ಸಿ ಮಕ್ಕಳು ಬೇರೆ ಮಂಡೆಗೆಲ್ಲ ಹೋಗ್ತಾರೆ ಟ್ಯೂಷನ್ಸ್ಗೆ, ನೀವು ಹೇಗಿದ್ರು ಟೀಚರ್ ಅಂತೀರಾ, ಸೊ ನಿಮ್ಮದು ಕಾಂಟ್ಯಾಕ್ಟ್ಸ್ ಇರ್ತವೆ, ಯಾಕೆ ನೀವು ಮಾಡಬಾರ್ದು ಸರ್ ಅಂತ. ಸೊ ಆಗ ನಾನೇನು ಮಾಡಿದೆ, ಹೌದಲ್ವ ಮಾಡ್ಬೋದಲ್ಲ, ಯಾಕೆ ಖಾಲಿ ಇರ್ತದೆ, ಹೇಗಿದ್ರು ಕೃಷಿ ಗ್ರಂಥಾಲಯ ಮಾಡಬೇಕು ಅಂತೇಳಿ ಪ್ಲ್ಯಾನ್ ಇದೆ, ಆ ಮಕ್ಕಳಿಗೆ ಕೃಷಿ ಎಜುಕೇಷನ್ನು ಅಲ್ಲೇ ಕೊಡೋಕ್ಕಾಗತ್ತೆ ಅಂಥೇಳಿ ಆಮೇಲೆ ಅದನ್ನು ಥಾಟ್ ಮಾಡಿ ಈಗೇನು ಮಾಡೋದು, ಅಲ್ಲಿ ಪ್ರೊಜೆಕ್ಟರು ಎಲ್ಲ ಹಾಕಿದ್ವಿ, ಆನ್ಲೈನ್ ಆಫ್ಲೈನ್ ಮೋಡ್ ಎರಡು ಕ್ಲಾಸಸ್ಗೂ ವ್ಯವಸ್ಥೆ ಇದೆ. ಸೊ ಕೃಷಿ ಅಧಿಕಾರಿಗಳಾಗಲಿ, ಪ್ರೊಫೆಸರ್ಸ್ಗಳಾಗಲಿ, ಸೈಂಟಿಸ್ಟ್ಗಳಾಗಲಿ ಶಾಲೆಗೆ ಬರಬೇಕು ಅಂತ ಏನಿಲ್ಲ, ಒಂದು ಲಿಂಕ್ ಕಳ್ಸಿದ್ರೆ ಸಾಕವರು, ನಮ್ಮಲ್ಲಿ ವಿದ್ಯಾರ್ಥಿಗಳಿದ್ದರೆ ಆ ವಿದ್ಯಾರ್ಥಿಗಳು ಅದ್ರ ಮುಖಾಂತರ ಕೇಳೋ ವ್ಯವಸ್ಥೆನೂ ಮಾಡಿದ್ದೀವಿ. ಸೊ ಹಾಗಾಗಿ ಒಂಥರ ಇನೋವೇಟಿವ್ ಸ್ಕೂಲಾಗಿ ಮಾಡ್ತಾ ಇದ್ದೀವಿ ಅದನ್ನು ನೋಡಿದ್ರೆ. ಸೊ ಅದು ಟೆಕ್ನಾಲಜಿನೂ ಯೂಸ್ ಆಗಬೇಕು. ಸೊ ಅವರು ಬರ್ತಾರೆ ಅಂತಂದರೆ ಇನ್ನೂ ಖುಷಿನೇ. ಚಂದ್ರವರೆಗೂ ಬರುತ್ತಾ ಇದೆಲ್ಲ, ಮೊಬೈಲ್ ಇಟ್ಕೊಳ್ಳೋದು ಅದರಲ್ಲಿ ಪಾಠ ಕೇಳೋದು ಇಲ್ಲ ಕಂಪ್ಯೂಟ್ರಲ್ಲಿ ಪಾಠ ಕೇಳೋದು ಇವೆಲ್ಲ ಬರುತ್ತಾ ಚಂದ್ರವರೆ? ಸುಮಾರಾಗಿ ಕಲ್ತ್ಕೊಂಡಿವಿ. ಹೌದಾ? ಅಂದರೆ ಹೊಸ ತಾಂತ್ರಿಕತೆಗಳು ಈಗೆಲ್ಲ ಏನು ನವೀನ ತಾಂತ್ರಿಕಜ್ಞಾನ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವ್ಯವಸಾಯದಲ್ಲೇ ಬಳಸ್ತಾರೆ ಕಂಪ್ಯೂಟರ್ ಯುಗ ಸರ್ ಇವತ್ತು ಅಲ್ವೇ. ಅಂದರೆ ಕಂಪ್ಯೂಟರ್ ಬೆಳೆಯ ಬೆಳೆ ಎಲ್ಲ ಬಿಡಿ ಬತ್ತಾನ ರೈತನೇ ಬೆಳಿಬೇಕು. ಈಗ ಸ್ಕೂಲು ಅನ್ನೋದು ಒಂದು ಒಳ್ಳೆಯ ಪರಿಕಲ್ಪನೆ, ರೈತನಿಗಾಗೆ ಒಂದು ಶಾಲೆ ಅನ್ನೋ ಆಲೋಚನೆ ತುಂಬ ಸೊಗಸಾಗಿದೆ. ಆದರೆ ಈ ಶಾಲೆಯಲ್ಲಿ ತಾವು ಬರೀ ನಾಲ್ಕು ಗೋಡೆಗಳ ನಡುವಿನ ಒಂದು ಪಾಠ ಅಷ್ಟೇ ತಾವು ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಪ್ರಾಯೋಗಿಕ ಶಿಕ್ಷಣಕ್ಕೇನಾದರೂ ವ್ಯವಸ್ಥೆ ಮಾಡ್ಕೊಂಡು? ಖಂಡಿತ ಸರ್, ಪ್ರಾಯೋಗಿಕ ಶಿಕ್ಷಣವನ್ನು ಮಾಡಬೇಕು. ಅದಕ್ಕಿಂತ ಮುಂಚೆ ಅವರಿಗೆ ಮಾಹಿತಿಯನ್ನು ನೀಡಬೇಕು ಅಂತ ಅಷ್ಟೇ ಶಾಲೆ ಮಾಡಿರೋದು. ಹಾಗಾಗಿ ಒಂದು ಗಂಟೆ ಅವರಿಗೆ ನಾಲ್ಕು ಗೋಡೆ ಒಳಗಡೆ ನಾವು ಶಿಕ್ಷಣವನ್ನು ಕಲಿಸೋಕ್ಕಾಗಲ್ಲ. ಆಮೇಲೆ ರೈತನಿಗೆ ಶಿಕ್ಷಣ ಕಲಿಸೋಷ್ಟು ನಾವು ದೊಡ್ಡದಾಗಿ ನಾವು ಬೆಳೆದೂ ಇಲ್ಲ. ಯಾಕೆಂದರೆ ಈ ಪ್ರಪಂಚದಲ್ಲೇ ಮೊದಲನೇ ಸೈಂಟಿಸ್ಟೇ ರೈತ, ಅವನೇನು ಕಲಿತಾರೆ ಅದು ಕರೀತಾರೆ. ನಾವು ಸಹಕಾರ ಕೊಡ್ತಾ ಇದ್ದೀನಿ ಅಷ್ಟೇ, ಅವರಿಗೆ ಮಾಹಿತಿ ಕೊಡ್ತೀವಿ, ಸಹಕಾರ ಕೊಡ್ತೀವಿ. ಮೂಲ ಉದ್ದೇಶನೇ ನಾನು ಪ್ರಾಯೋಗಿಕವಾಗಿ ಮಾಡಬೇಕು ಅನ್ನೋದೇ ಶಾಲೆಯ ಉದ್ದೇಶ. ಪ್ರಾಯೋಗಿಕವಾಗಿ ಅವ್ರ ಜೊತೆಯಲ್ಲೇ ನಿಂತ್ಕೊಂಡು ಅವ್ರೇನು ಸಮಸ್ಯೆಗಳಾಗ್ತವೆ ಆ ಸಮಸ್ಯೆ ಬಗೆಹರಿಸ್ಬೇಕು ಅನ್ನೋದು. ಸೊ ಇಲ್ಲಿ ಕೇವಲ ಮಾಹಿತಿ ನೀಡುವಂಥ ಕೆಲಸವನ್ನು ಅಷ್ಟೇ ಮಾಡ್ತೀವಿ. ಇಲಾಖೆ ಮಾಹಿತಿಗಳಿರ್ಬೋದು, ಬೆಳೆಗಳ ಮಾಹಿತಿ ಅಥವಾ ಬೇರೆ ಏನಾದರೂ ಹೊಸ ಮಾರುಕಟ್ಟೆಗಳಲ್ಲಿ ಬಂದಂಥ ಮಾಹಿತಿಗಳಿರ್ಬೋದು, ಈ ಮಾಹಿತಿ ಅವನಿಗೆ ಸಿಗಬೇಕು, ಅವ್ನಿಗೆ ಗೊತ್ತಿಲ್ಲ ಅಂತ ಅನ್ನಬಾರ್ದು ಅಂತೇಳಿ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡ್ಕೊಂಡಿದ್ದೀವಿ. ಇದರಲ್ಲಿ 99% ಪ್ರಾಯೋಗಿಕವಾಗಿಯೇ ಕ್ಲಾಸಸ್ಗಳು ನಡೆಯೋದು. ಸೊ 1% ಅಷ್ಟೇ ನಾವು ಅವ್ರಿಗೆ ನಾಲ್ಕು ಗೋಡೆಗಳ ಮಧ್ಯೆ ಯಾಕೆ ಅಂತಂದರೆ ಈ ಹಳಸೋಗಿರೋ ಸಂಬಂಧಗಳಿಂದವೇ ರೈತರದ್ದು. ಅಟ್ಲೀಸ್ಟ್ ಈ ಶಾಲೆಗೆ ಬಂದು ಕೂತ್ಕೊಂಡ ಮೇಲಾದರೂ ಸ್ನೇಹಿತ ನಮಗೆ ಬೇಕಾದನು ಇವನು ಇದ್ದು ಬೆಳೀತಾ ಇದ್ದಾನೆ ಅನ್ನೋ ಒಂದು ವಾತ್ಸಲ್ಯ ಪ್ರೀತಿ ಮಮತೆ ಮತ್ತೆ ಅದು ಕ್ರಿಯೇಟ್ ಆಗ್ಬೋದೇನೋ. ಹಿಂದೆ ಎಲ್ಲ ಚಾವಡಿಗಳಿತ್ತು, ಇವತ್ತು ಯಾವ ಚಾವಡಿನೂ ಇಲ್ಲ. ಹಳ್ಳಿಗಳೆಲ್ಲ ವೃದ್ಧಾಶ್ರಮಗಳಾಗ್ಬಿಟ್ಟಿದ್ದಾವೆ, ಎಲ್ಲ ಸಿಟಿ ಬಿಟ್ಟು ಸಿಟಿಗೆ ಸೇರ್ಕೋತಾ ಇದ್ದಾರೆ. ಈ ಹಳ್ಳಿಗಳು ವೃದ್ಧಾಶ್ರಮ ಆದಮೇಲೆ ಈಗ ನಾವು ಈಗ ಅದನ್ನೇ ಏನಾದರೂ ಒಂಚೂರು ಆಲ್ಟ್ರೇಟ್ ಮಾಡಬೇಕಲ್ಲ. ಚಂದ್ರಶೇಖರ್ ಅವರೇ, ಈಗ ಏನೋ ಉತ್ಸಾಹದಲ್ಲಿ ತಾವು ಶಾಲೆನ ಆರಂಭ ಮಾಡಿದ್ದೀರಿ ಇಲ್ವಾ? ನಿಮ್ಮ ಹತ್ರ ಏನೋ ಒಂದಷ್ಟು ದುಡ್ಡು ಇಟ್ಕೊಂಡಿದ್ರೇನೋ ಎಲ್ಲ ಸೇರ್ಕೊಂಡು ಜಮೀನೆಲ್ಲ ಕೊಟ್ಟು ಒಂದು ಬಿಲ್ಡಿಂಗ್ ಕಟ್ಬಿಟ್ರಿ. ಈಗ ಅದರ ನಿರ್ವಹಣೆ ಹೇಗೆ, ಎಷ್ಟು ಖರ್ಚು ಬರುತ್ತೆ ಒಂದು ತಿಂಗಳಿಗೆ, ಅದನ್ನೆಲ್ಲ ಯಾರು ವಹಿಸ್ಕೋತಾರೆ, ಅದೆಲ್ಲ ನಿಮ್ಮ ಶಾಲೆಗೆ ಆದಾಯ ಏನು? ನಮ್ಮ ಆದಾಯ ಏನೂ ಇಲ್ಲ ಸರ್ ಶಾಲೆಯಲ್ಲಿ. ಅದು ನಿರ್ವಹಣೆಗೆ ನಮ್ಮ ಹುಡುಗರು ಎಲ್ಲ ಸೇರ್ಕೊಂಡು ಯುವಕರು ಮತ್ತು ಈ ಬಾಕಿ ರೈತರುಗಳು ನಮ್ಮ ಊರಿನ ರೈತರುಗಳು ಬಸಿ ಸಪೋರ್ಟ್ ಮಾಡಿ ನಮ್ಮ ಸತ್ಯಮೂರ್ತಿಯವರೆಲ್ಲ ಸಪೋರ್ಟ್ ಮಾಡಿ ನಿರ್ವಹಣೆ ಮಾಡ್ತೀವಿ ಸರ್. ಅದನ್ನೇ ಅಪ್ಪ, ಅಂದಾಜು ಏನು ಖರ್ಚು ಬರ್ಬೋದು ಒಂದು ತಿಂಗಳಿಗೆ ಅಂತ ಲೆಕ್ಕ ಹಾಕೊಂಡಿದ್ದೀರಿ? ಅಲ್ಲ, ಒಂದು ತಿಂಗಳಿಗೆ ಏನು ಒಂದು ಅಮ್ಮಮ್ಮ ಅಂದ್ರೆ ಒಂದು 10,000 ಕಟ್ಕೊಳ್ಳಿ ಸರ್. ಒಂದು 10,000 ಖರ್ಚು ಬರ್ಬೋದು. ನಿಮಗೆ 10,000 ರೂಪಾಯಿ ಯಾರು ಕೊಡ್ತಾರೆ ನಿಮಗೆ? ಯಾರು ಸರ್? ಯಾರು ಕೊಡ್ತಾರೆ ನಿಮಗೆ? ನೀವೇ ಅವರು ನಮ್ಮೂರಲ್ಲಿ ಈಗ ಸರ್ ಯಾರು ಒಳ್ಳೆ ಇದು ಇದು ಕೆಲಸದಲ್ಲಿ ಇರ್ತಾರೆ ಒಳ್ಳೆ ಇವರು, ಅವ್ರು ತಗೊ ನಾವು ಈ ಥರ ಹಿಂಗೆ ಅಂತಂದಾಗ ಅವ್ರು ಒಂದು ಡೊನೇಷನ್ ಮಾಡ್ತಾರೆ ಸರ್. ಅಂದರೆ ನಿಮ್ಮೂರಿಂದ ಹೊರಗಡೆ ಹೋಗಿ ಒಳ್ಳೆ ಕೆಲಸದಲ್ಲಿರೋರು ನೀವು ಸಪೋರ್ಟ್ ಮಾಡ್ತೀರಾ? ಇಲ್ಲ, ನಮ್ಮ ಹೊರಗಡೆ ಅಲ್ಲ ಸರ್, ನಮ್ಮೂರವರೇ ಹೊರಗಡೆ ಅವರೇ. ಅದನ್ನೇ ಅವ್ರವೇ ಸಪೋರ್ಟ್ ಮಾಡ್ತಾರೆ ಸರ್. ಹೌದಾ? ಅಂದರೆ ಅವರಿಂದ ಕೇಳ್ತೀರಿ ಎಲ್ಲಿ ತನಕ ಅವ್ರು ಕೊಡ್ಬೋದು? ಇಲ್ಲ ಸರ್, ನಾವು ಕೇಳಲಿಲ್ಲ ಇಲ್ಲಿವರೆಗೂ, ಅದು ಸಪೋರ್ಟ್ ಮಾಡ್ತಾರೆ. ಹೌದಾ? ನಾವು ಕೇಳದೆ ಸಪೋರ್ಟ್ ಮಾಡ್ತಾರೆ ಸರ್. ಅಲ್ವಾ, ಹೇಳಿ ಸತ್ಯಮೂರ್ತಿ ಕಡೆ ಸರ್. ಇದು ಬಹಳ ದೊಡ್ಡ ಸಮಸ್ಯೆ. ಖಂಡಿತ ಸರ್, ಇದಕ್ಕೆ ಪರಿಹಾರನೂ ಇಲ್ಲ ಇದೆ ಸರ್. ಎಲ್ಲಿದೆ ಏನು ಪರಿಹಾರ ಅಂತಂದ್ರೆ, ಈಗ ರೈತರುಗಳಿಂದನೇ ನಾವು ಶಾಲೆಗಳನ್ನ ಮಾಡಿದ್ದೀವಿ, ಈ ಶಾಲೆನೂ ಹಂಗೆ ನಡೀತು. ಸೊ ಹಾಗಾಗಿ ಇದಕ್ಕೆ ಪರಿಹಾರವನ್ನು ರೈತರ ಮುಖಾಂತರನೇ ತಗೋತಾ ಇದ್ದೀವಿ. ರೈತರ ಮುಖಾಂತರ ಹೇಗೆ ಅಂತಂದರೆ, ಅವ್ರಿಗೇನು ನಾವೀಗ ಶಿಕ್ಷಣವನ್ನು ಕೊಡ್ತಾ ಇದ್ದೀವಿ, ಅದ್ರ ಜೊತೆಗೆ ರೈತರ ಶಾಲೆ ಪ್ರೊಡ್ಯೂಸರ್ ಕಂಪನಿ ಲಿಮಿಟೆಡ್ ಅಂತೇಳಿ ಒಂದು ಎಫ್ ಓನು ಕೂಡ ಇನಾಗ್ರೇಟ್ ಮಾಡ್ತಾ ಇದ್ದೀನಿ ಅವ್ರುಗಳನ್ನೇ ಹಾಕ್ಕೊಂಡು. ಹೌದಾ? ಎಸ್. ಶಿಕ್ಷಣ ಅಂದರೆ ಎಲ್ಲ ಇರಬೇಕಲ್ಲ, ಎಲ್ಲನೂ ಅವ್ರಿಗೇನು ಬೇಕು ಅನ್ನೋದನ್ನ ಕೂಡ. ಸೊ ಹಾಗಾಗಿ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ನ ಅದೇ ಊರಿನಲ್ಲಿ ಆ ರೈತರುಗಳು ಏನು ನಮ್ಮ ಹತ್ರ ಮಾಹಿತಿ ತಗೋತಾ ಇದ್ದಾರೆ ಅವ್ರನ್ನೇ ಮಾಡ್ಕೋತಾ ಇದ್ದೀವಿ. ಸೊ ಅವರೇನು ಶಾಲೆಯ ಖರ್ಚುಗಳಿರ್ಬೋದು ಅಥವಾ ಇದಿರ್ಬೋದು ಎಲ್ಲವನ್ನೂ ಅವರೇ ಸರಿದೂಗಿಸ್ಕೋಬೇಕು. ಇಲ್ಲಿ ಸತ್ಯಮೂರ್ತಿ ಇಂಪಾರ್ಟೆಂಟ್ ಆಗಬಾರ್ದು ಅವ್ರಿಗೆ, ಅವ್ರಿಗೆ ಅವರೇ ಇಂಪಾರ್ಟೆಂಟ್ ಆಗಬೇಕು. ಅದೇ ನನ್ನ ಉದ್ದೇಶ. ನಾನಿಲ್ಲದೇ ಶಾಲೆ ನಡೀತಿದೆ, ನಾವಲ್ಲಿ ಹೋಗ್ದೇ ಶಾಲೆ ತುಂಬ ಚೆನ್ನಾಗಿ ನಡೀತಿದೆ ಅಂದರೆ ಎಲ್ಲೋ ಒಂದು ಕಡೆ ನಾನು ಅನ್ಕೊಂಡದ್ದು ಆಯಿತು ಅನ್ನೋದು ನಮಗೆ ಒಂದು ಖುಷಿ. ಪ್ರಾಯೋಗಿಕವಾಗಿ ಸಣ್ಣ ಪುಟ್ಟ ಬೇಕು, ಆದರೆ ಅಲ್ಲಿರೋ ನಮ್ಮ ಏನು ನಾವು ಹೇಳಿದೆ ಆಗಲೇ ನಿಮಗೆ ಕೆಂಪೇಗೌಡ ಒಕ್ಕಲಿಗರ ಕ್ಷೇಮಾಭಿವೃದ್ಧಿ ಸಂಘ ಅಂತೇಳಿ ಒಂದು ಸಂಘಟನೆ ಮಾಡಿದ್ದೀವಿ. ಒಂದು 800 ಜನ ಅದರಲ್ಲಿ ಮೆಂಬರ್ಗಳು ಇದ್ದಾರೆ, ಒಂದು 40 ಜನ ಪದಾಧಿಕಾರಿಗಳಿದ್ದೀವಿ. ಸೊ ಎಲ್ಲರೂ ಒಂದಲ್ಲ ಒಂದು ರೀತಿ ದುಡಿತಾ ಇರೋರೆ. ಸೊ ಹಾಗಾಗಿ ಈ ರೀತಿಯ ಯಾವುದಾದ್ರು ಕಾರ್ಯಕ್ರಮಗಳು ಬೇಕು ಅಂತಂದಾಗ ಸೊ ವಾಲಂಟಿಯರಾಗಿ ನಾವೇ ಇನಿಷಿಯೇಟಿವ್ ಆಗಿ ಹಾಕೊಂಡು ಮಾಡ್ತಾ ಇದ್ದೀವಿ. ಸೊ ಕಂಪನಿ ಎಲ್ಲ ಆಯಿತು ಅಂತಂದಮೇಲೆ ಅವ್ರಿಗೇ ಎಲ್ಲ ಅನ್ನೋದ್ರ ಬಗ್ಗೆ ತಿಳುವಳಿಕೆ ಕೊಟ್ಟು ಅದನ್ನು ಹೇಗೆ ನಡೆಸಬೇಕು ಅಂತೇನಲ್ಲ ನಾನೇ ಜೊತೆಲಿದ್ದವ್ರಿಗೆ ನಡೆಸಿ ಹೇಳ್ಕೊಟ್ಟು ಅದರಲ್ಲಿ ಬರೋ ಇನ್ಕಮ್ ಏನು ಬರುತ್ತೆ ಅದರಲ್ಲಿ ಆ ಶಾಲೆಯನ್ನು ನಡೆಸ್ಕೊಂಡು ಹೋಗೋಷ್ಟು ಸಾಕು ಸರ್, ಏನು ತೊಂದರೆ ಇಲ್ಲ, ನಡೆಸ್ಬೋದು. ಶಾಲೆಯಲ್ಲಿ ಕುತ್ಕೋತಾರೆ ಅಂತೀರಾ ರೈತರುಗಳು? ಕುತ್ಕೋತಾರೆ ಸರ್, ಕುತ್ಕೋತಾರೆ. ಈಗ ಪರವಾಗಿಲ್ಲ ಸರ್, ಫಸ್ಟ್ ಓಪನ್ ಮಾಡಿದಾಗ ಏನು ಇದು ಅಂತಿದ್ರು ಸರ್, ಈಗ ಎಲ್ಲ ವಸಿ ತಿಳುವಳಿಕೆ ಆಯ್ತಲ್ಲ ಸರ್, ಬರ್ತಾರೆ ಸರ್. ಹೌದಾ? ಎಲ್ಲ ಮಾಹಿತಿ ಕೇಳ್ತಾರೆ, ಏನು ಈ ತರ ಹೆಂಗ್ ಮಾಡ್ಬೇಕು ಏನು ಅಂತ ಕೇಳ್ತಾರೆ. ಗಂಡಸ್ರೆ ಬರ್ತಾರ ಅಥವಾ ಹೆಣ್ಣು ಬರ್ತಾರ? ಇಲ್ಲ, ಹೆಣ್ಮಕ್ಳು ಹೆಂಗಸರುಗಳು ಸರ್, ಏನೇ ಇದ್ರು ಹೆಂಗಸರುಗಳು ಒಂಚೂರು ನಾಚಿಕೆ ಬಾವ, ಒಬ್ಬೊಬ್ಬರು ಬರ್ತಾರೆ ಅವ್ರವೇ. ಈಗ ಮನೇಲಿ ಇದು ಯಜಮಾನರು ಇಲ್ಲ ಅಂದಾಗ, ತೀರೋಗಿದ್ದಾಗ ಈಗ ಅವ್ರು ವ್ಯವಸಾಯ ಮಾಡಿಸ್ತಾರಲ್ಲ ಸಾ, ಅವ್ರು ಬರ್ತಾರೆ. ಏನು ಏನು ಮಾಡೋದಪ್ಪ, ಎಂತ ಈ ಗೊಬ್ಬರ ಕೊಡ್ತೀರಾ, ಏನಾರು ಇದು ಕೊಡ್ತೀರಾ, ಇದು ಜಿಂಕ್ ಏರ್ಸ್ಬೇಕ, ಇದು ಮಾಡ್ಬೇಕಾ ಸರ್ ಭೂಮಿ ಶಕ್ತಿಗೆ ಅಂತ ಕೇಳ್ತಾರೆ ಸರ್. ಕೋ ಎಜುಕೇಶನ್ ಸರ್. ನಿಜ, ನನಗೆ ಮೊದಲು ನಾವು ಎಲ್ಲ ಹೋದಾಗೆಲ್ಲ ಹಾಗೆ ನಾವು ಹನುಮಾನದಲ್ಲೇ ನೋಡ್ತಿದ್ರು. ಈಗ ಶಾಲೆ ಆದ್ಮೇಲೆ ಹೋಗ್ತೀನಲ್ಲ ಸರ್, ವಾಲಂಟಿಯರ್ಗೆ ರೋಡಲ್ಲಿ ಸಿಕ್ತಾಗಲೇ ಕೇಳ್ತಾರೆ. ನಾವೀಗ ಭತ್ತ ಒಟ್ಲು ಹಾಕಿದ್ದೀನಿ, ಒಟ್ಲು ಹಾಕಿದ್ಮೇಲೆ ಈಗ ನೆಕ್ಸ್ಟ್ ಏನಾದರೂ ಹಾಕ್ಬೇಕೇನಪ್ಪ, ಎಲ್ಲರೂ ಸಿಗ್ತದಾ, ಎಲ್ಲರೂ ಕೇಳ್ಬೇಕಾ, ಎಲ್ಲಾದರೂ ಹೋಗ್ಬೇಕಾ? ಇಲ್ಲ, ಒಂದು ಕಾರ್ಯಕ್ರಮ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀನಿ, ಮುಂದಿನ ವಾರದಲ್ಲಿ ಬನ್ನಿ, ನಮಗೆ ಇಲಾಖೆಯಿಂದನೇ ಬರ್ತಾ ಇದ್ದಾರೆ ಅಂದ್ರೆ ಓ ಎಷ್ಟು ಗಂಟೆಗೆ ನಾವು ಬರ್ತೀವಿ, ಸೊ ನಾವು ಇರ್ತೀವಿ ಅಂತೇಳಿ. ನಾವು ಇನಾಗ್ರೇಷನ್ ಮಾಡಿದಾಗಿಂತ ಮೊನ್ನೆ ಒಂದು ಕಾರ್ಯಕ್ರಮ ಮಾಡಿದ್ವಲ್ಲ, ಸೊ ಒಂದು 250-300 ಜನ ರೈತರುಗಳು ಸೇರಿದರು, ಸೊ ಇನ್ಕ್ಲೂಡಿಂಗ್ ಮಹಿಳೆಯರು ಕೂಡ. ಸೊ ಅವ್ರಿಗಿದ ಏನೋ ಒಂದು ಖುಷಿ, ಈಗ ಒಂದು ಆಶಾಭಾವನೆ ಬಂದಿದೆ. ಸೊ ಶಾಲೆಯಲ್ಲಿ ಏನೋ ನಮಗೆ ಸಹಾಯ ಆಗುತ್ತೆ, ನಾವೇನೋ ಅವ್ರು ಕೊಡದೇ ಇರ್ಬೋದು, ಆದರೆ ಮಾಹಿತಿ ಏನಾದರೂ ಕೊಡ್ಬೋದಲ್ಲ. ಅಲ್ಲ, ಪ್ರತಿನಿತ್ಯದ ನಿಮ್ಮ ಪಾಠ ನಡೆಯುವಂತಹ ಕ್ಲಾಸ್ ರೂಮ್ ಏನಿದೆಯಲ್ಲ, ಅದರಲ್ಲಿ ಹೆಣ್ಮಕ್ಳು ಗಂಡು ಮಕ್ಕಳು ಸಮಾನ ಅವಕಾಶ ಸರ್, ಅದರಲ್ಲಿ ಏನಿಲ್ಲ. ಅವ್ರು ರೈತ ಅನ್ನೋದು ಒಂದು ಅಷ್ಟೇ, ನಾನು ರೈತನೇ ಅಲ್ಲ, ನಾನು ಯಾವುದೋ ಜಮೀನನ್ನ ಗುತ್ತಿಗೆ ಹಾಕೊಂಡಿದ್ದೀನಿ, ಬಪ್ಪ ನೀನು ರೈತನೇ, ನಾನು ಕಲಿಬೇಕು ಅಂತ ಬರ್ತಾ ಇದ್ದೀನಿ, ನೀವು ರೈತನೇ. ಬೆಂಗಳೂರಿಂದ ಒಬ್ಬರು ಡಾಕ್ಟರ್ ಇದ್ದಾರೆ, ಆ ಡಾಕ್ಟರ್ ಮನು ಅಂತೇಳಿ, ಅವರು ಶನಿವಾರ ಭಾನುವಾರ ರಜಾ ಹಾಕ್ಬಿಡ್ತಾರಲ್ಲಿ, ರಜಾ ಹಾಕ್ಬಿಟ್ಟು ಶಾಲೆಗೆ ಬರ್ತಾರೆ. ಒನ್ ಅವರ್ ಇದ್ದು ನಮ್ಮ ಜೊತೆ ಮಾತಾಡಿಕೊಂಡು, ಸರ್ ನಾನು ಒಂದು ನಮ್ಮೂರಲ್ಲಿ 1-3 ಎಕರೆ ಜಮೀನಿದೆ, ನಾ ಏನು ಮಾಡ್ತಿಲ್ಲ, ಈಗ ತೋಟ ಮಾಡೋದಕ್ಕೆ ರೆಡಿ ಮಾಡ್ತಾ ಇದೀವಿ, ಅವ್ರನ್ನ ತೋಟ ಮಾಡಿ ನೋಡ್ಕೊಳ್ಳಿ. ಅಂದ್ರೆ ಎಲ್ಲ ಒಂದ್ ಕಡೆ ನೀವು ರೈತರನ್ನು ಕೂಡ ಮೇಷ್ಟ್ರಗಳನ್ನಾಗಿ ಬಳಸಬಹುದಲ್ವಾ? ಚೆನ್ನಾಗಿ ವ್ಯವಸಾಯ ಮಾಡ್ತಾ ಇರೋಂಥವ್ರು ನಮ್ಮ ಚಂದ್ರು ಅಂತವ್ರು ಅವರು ಬರ್ತಾರೆ ಸರ್. ರೈತರು ಕೂಡ ಲೆಕ್ಚರರ್ಸ್ ಸರ್, ರೈತರು ತಿಳುವಳಿಕೆ ಕೊಡ್ತಾವ್ರ ಸರ್. ಹೌದಾ? ಈ ತರ ನಮ್ಮ ಭೂಮಿಲಿ ಈ ತರ ಹಾಕಿದ್ರೆ ಈ ತರ ಆಯ್ತದೆ ಅಂತ ಅವರು ಎಕ್ಸ್ಪರ್ಟ್ ಅವ್ರೆ ಸರ್. ಇವರು ಲೆಕ್ಚರ್ಗಿಂತ ಎಕ್ಸ್ಪರ್ಟ್ ಆಗ್ಯಾವ್ರ ರೈತರು, ಯಾವ ತರ ಬೆಳಿಬೇಕು ಅನ್ನೋದು ಒಂದು ಇದಿರ್ತದೆ ಅವ್ರಿಗೂ. ಬೋರ್ಡ್ ಎಲ್ಲ ಮಾಡಿಸಿದ್ರು ಸರ್ ಕ್ಲಾಸ್ ರೂಮ್ ಅಲ್ಲಿ ಬರೆಯಕ್ಕೆ. ಏನು ಸತ್ಯಮೂರ್ತಿ ಮಾಡಿದೀವಿ ಸರ್, ಎಲ್ಲ ಇದೆ ಅಂದ್ರೆ ಹೇಳದ್ನಲ್ಲಿ ಪ್ರೊಜೆಕ್ಟರ್ಸ್ ಮತ್ತೆ ಮ್ಯಾನುವಲ್ ಎಲ್ಲ ಪ್ರತಿಯೊಂದನ್ನು ರೆಡಿ ಮಾಡಿಟ್ಟಿದ್ದೀವಿ. ಸೊ ಇರುತ್ತೆ, ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತಾರೆ. ದಿಸ್ ಮೆಸೇಜ್ ಇಸ್ ಫ್ರಮ್ ಯುನೆಸ್ಕೋ ಇನ್ ಕೊಲಾಬೊರೇಷನ್ ವಿತ್ ಆಕಾಶವಾಣಿ. ಕ್ಲೈಮೇಟ್ ಅಂಡ್ ಇನ್ನೋವೇಷನ್. Renewable energy now powers nearly one-third of the world's electricity. Thanks to innovation, wind and solar energy have grown rapidly due to falling costs and better technology. Hydropower remains vital in several regions, while geothermal and biomass offer additional renewable options. As the world shifts away from fossil fuels, investing in renewables is essential to cutting emissions and creating resilient, sustainable energy systems. Here is an interesting insight. Clean energy sources now provide almost one-third of global electricity. Proof that innovation drives change. One-third of global electricity. Proof that innovation drives change. ಈಗ ನಿಮ್ಮೂರಿನ ಶಾಲೆನೂ ಕೂಡ ಇರ್ಬೋದಲ್ವೇ ಚಂದ್ರು ಅವರೇ? ನಿಮ್ಮೂರಲ್ಲಿ ಸ್ಕೂಲು ಇರ್ಬೋದು, ಹಿರಿಯ ಪಾರ್ಥಿಂಬಕ ಶಾಲೆ ಅಲ್ವಾ? ಅಲ್ಲಿಗೆ ಹೋಗೋ ಮಕ್ಕಳೆಲ್ಲ ನಿಮ್ಮನ್ನು ನೋಡ್ಕೊಂಡು ನಮ್ಮ ತಾತ ನಮ್ಮ ಅಪ್ಪ ಎಲ್ಲ ಸ್ಕೂಲ್ಗೆ ಹೋಯ್ತಾವ್ರೆ ಅಂತೇನು ಅನ್ನಲ್ವಾ? ಅಂದರೆ ಇದು ಒಂಥರ ಚೆನ್ನಾಗಿರುತ್ತೆ ಬಿಡಿ ಅಲ್ವಾ? ಹಾಂ, ಮಕ್ಕಳು ಮೊಮ್ಮಕ್ಕಳ ಜೊತೆ ವಯಸ್ಸಾದವರು ಕೂಡ ಸ್ಕೂಲ್ಗೆ ಹೋಗೋದು. ಹ್ಞೂ, ಶಾಲೆ. ಹ್ಞೂ, ಸರಿನಪ್ಪ. ಈಗ ಆಲ್ಕೆರೆನಲ್ಲಿ ನಿಮ್ಮ ಶಾಲೆ ಇದೆ. ಹ್ಞೂ, ಈಗ ಅದರೊಳಗಡೆ ಏನಾದರೂ ಸಣ್ಣದಾಗಿ ಕೈ ತೋಟದ ಥರ ಮಾಡೋದು, ಮರ ಗಿಡ ಹಾಕೊಳ್ಳೋದು, ಯಾಕೆಂದರೆ ಜಾಗ ದೊಡ್ಡದಾಗಿದೆಯಲ್ಲ, ಆ ಥರ ಏನಾದರೂ ಮಾಡಿದ್ದೀರಾ? ಸರ್, ಇಲ್ಲ, ಅಲ್ಲಿ ಪ್ರಾರಂಭ ಮಾಡಿಲ್ಲ. ಏನಕ್ಕೆ ಅಂತಂದರೆ ಈಗ ಶುರು ಮಾಡ್ತಾ ಇದ್ವಿ, ಸ್ವಲ್ಪ ಹೂವು ಮತ್ತು ಬೇರೆ ಬೆಳೆಗಳನ್ನ ಬೆಳೆದು ಮಾಡೋಣ ಅಂತ. ಆದರೆ ಅಲ್ಲಿ ಸಮಸ್ಯೆ ಏನಂದ್ರೆ ನೀರು, ವಾಟರ್ ಸೋರ್ಸ್ ಜಾಸ್ತಿ ಇದೆ. ಸೊ ಅದ್ರ ರಿಲೇಟೆಡೇ ಏನಾದರೂ ಮಾಡಬೇಕು. ಅದನ್ನು ಇನ್ನೊಂದು ವಾರದಲ್ಲಿ ನಮಗೆ ರಿಪೋರ್ಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ, ಏನು ಮಾಡ್ಬೋದು ಅಂತ. ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಬಂದಿದ್ದಾರೆ, ಅವ್ರ ಹೆಚ್ ಓಡಿನ ಎಲ್ಲ ಮತ್ತು ಡೀನ್ ಎಲ್ಲ ನಾವು ಕನ್ಸಲ್ಟ್ ಮಾಡಿದ್ದೀವಿ. ಇಲ್ಲ ಸರ್, ಈಗ ಇನ್ಫಾರ್ಮೇಷನ್ ತೊಗೋತಾ ಇದ್ದೀವಿ. ಇನ್ನೊಂದು ವೀಕು ಅಥವಾ ನಾವು ಇನ್ನೊಂದು ಈ ಮಂತ್ ಒಳಗಡೆ ನಾವು ನಿಮಗೆ ಒಂದು ರಿಸಲ್ಟ್ ಕೊಡ್ತೀವಿ, ನಾವು ಬೇರೆ ಏನಾದರೂ ಮಾಡ್ಬೋದಾ ಅನ್ನೋದನ್ನು. ಅದನ್ನು ಪ್ರಾಯೋಗಿಕ ಹೋಗಿ ತುಂಬ ಜನಕ್ಕೆ ಮಾಡದೇ ಇರ್ಬೋದು. ಈಗ ನಮ್ಮ ಮಾತು ಕೇಳೋರು ಒಂದು 5-10 ಜನ ರೈತರು ಇದಾರಲ್ಲ, ಅವ್ರನ್ನೇ ನಾವು ಸ್ವಲ್ಪ ಬದಲಾವಣೆ ಮಾಡಿ ಅವ್ರಿಗೇನು ಸರ್ ಅಲ್ಟಿಮೇಟ್ ಇನ್ಕಮ್ ಬರುವಂಗೆ ಆಗಬೇಕಷ್ಟೇ, ಇನ್ನೇನಿಲ್ಲ. ಅಲ್ಲಿ ನೀವೇನಾದರೂ ಮಾಡಿ ನಮಗೊಂದು ಆದಾಯ ಬರೋ ಹಾಗೆ ಆಗಬೇಕಷ್ಟೇ, ಅವರು ನಷ್ಟಲ್ಲಿ ಹೋಗ್ಬಾರ್ದು, ಆದಾಯ ಆಗಬೇಕು. ಈಗ ಹಾಲ್ಕೆರೆನಲ್ಲಿ ಏನೋ ಒಂದು ಸ್ಕೂಲ್ನ ತೆರೆದ್ರಿ, ಹೀಗೆ ಬೇರೆ ಬೇರೆ ಊರುಗಳಲ್ಲೂ ಸ್ಕೂಲ್ ಮಾಡಬೇಕು ಅಂತ ಉದ್ದೇಶ ಇದೆಯಾ ಸತ್ಯಮೂರ್ತಿಗಳ ಸರ್? ಈಗ ತುಂಬ ಜನ ಕೇಳ್ತಾ ಇದ್ದಾರೆ. ನಾನು ಈಗ ಬೇರೆ ಬೇರೆ ಗ್ರಾಮದವರು, ಸ್ನೇಹಿತರುಗಳು ಅಥವಾ ಇದನ್ನ ನೋಡಿದವರು ನಮ್ದಲ್ಲಿ ಜಾಗ ಕೊಡ್ತೀವಿ ಬನ್ನಿ ಮಾಡಿ ಅಂತೆಲ್ಲ. ಸೊ ಒಂದೇನಂತಂದರೆ ಸುಮ್ಮನೆ ಏನೋ ಜೋಶಲ್ಲಿ ಮಾಡೋದು ಉದ್ದೇಶದಲ್ಲಿ ಬಂದಿಲ್ಲ, ಯಾವುದೋ ಒಂದು ನಿಜವಾದ ಉದ್ದೇಶ ಈಡೇರಬೇಕು ಅಂತ ಅನ್ನೋದು ನಮ್ಮ ಆಸೆ. ಆ ಆಸೆನ ಈ ಆಲ್ಕೆರೆನ್ ಸ್ವಲ್ಪ ಈಡೇರಿಸೋಣ. ಈಗ ಶುರು ಮಾಡ್ತಾ ಇದ್ದೀವಿ ಪ್ರಾರಂಭದಲ್ಲಿ, ಇನ್ನೊಂದು 6 ತಿಂಗಳು ನಾವು ರಿಸಲ್ಟ್ ತಗೋಬೇಕಲ್ಲ ಸರ್. ನಾನೆಲ್ಲಿ ಫೇಲ್ಯೂರ್ ಆಗಿದ್ದೀವಿ, ಏನು ಚೇಂಜ್ ಮಾಡ್ಕೋಬೋದಿತ್ತು ಅನ್ನೋದೆಲ್ಲ ನೋಡಿ ಒಂದು ರಿಸಲ್ಟ್ ತಗೊಂಡು, ಸೊ ಇದು ಮಾಡೆಲ್ ಕ್ರಿಯೇಟ್ ಆಯಿತು ಅಂದ ತಕ್ಷಣ ಪ್ರತಿ ಗ್ರಾಮ ಪಂಚಾಯತಿಲು ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ಹಾಗಾಗಿನೇ ಗ್ರಾಮ ಪಂಚಾಯತಿನೇ ಸೆಲೆಕ್ಟ್ ಮಾಡಿರೋದು. ಸೊ ಗ್ರಾಮ ಪಂಚಾಯತಿನ ಮಾಡೆಲಾಗಿ ಮಾಡಿ ಆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ರೈತರು ಆ ಒಂದು ಶಾಲೆಯಲ್ಲಿ ಅವ್ರಿಗೆ ಬೇಕಾದ ಎಲ್ಲ ವ್ಯವಸ್ಥಿತವಾಗಿ ಅವ್ರಿಗೆ ಬೇಕಾದ ಎಲ್ಲ ಮಾಹಿತಿಯನ್ನು ಒಂದೇ ಕಡೆ ತಗೊಳ್ಳುವಂಥ ಮನಸ್ಥಿತಿ ಬರಲಿ ಅನ್ನೋ ಉದ್ದೇಶನೇ ಮಾಡಿರೋದು. ಸೊ ಹಾಗಾಗಲಿ ಮುಂದೆ ಮಂಡ್ಯ ಜಿಲ್ಲೆ ಎಲ್ಲ ಗ್ರಾಮ ಪಂಚಾಯತಿಲೂ ಮಾಡಬೇಕು ಅನ್ನೋದು ನನ್ನ ಆಸೆ. ಅಂದರೆ ನಿಮಗೆ ಸ್ಪಷ್ಟವಾದ ಒಂದು ಕಲ್ಪನೆ ಇದೆಯಾ, ಮಾಹಿತಿ ಸರಿಯಾಗಿ ಸಿಕ್ಕರೆ ರೈತನಿಗೆ ಆತ ಜೀವನದಲ್ಲಿ ಅಭಿವೃದ್ಧಿ? ಖಂಡಿತ ಸರ್, ಖಂಡಿತ 100% ಸರ್. ಓಕೆ, ನಿಮಗೂ ಹಾಗೆ ಅನಿಸುತ್ತಾ? ಸರ್ ನಿಜವಾಗಿ ನಮಗೆ ಏನಾರು ಆದಾಯ ಸಿಕ್ಬಿಟ್ರೆ ಸರ್ ಅದು ಇನ್ನು ಮುಂದೆ ಯಾವ ಕೆಲಸನೂ ಬೇಡ, ಯಾವ ಬೆಂಗಳೂರಿಗೆ ಹೋಗೋದು ಬೇಡಿದ್ ಅಲ್ವಾ, ವಲಸೆ ಹೋಗೋದೇ ಬೇಡಿ ಸರ್. ಅಂದ್ರೆ ಈ ಸ್ಕೂಲಿಂದ ಒಳ್ಳೆ ಮಾಹಿತಿ ನಿಮಗೆ ಸಿಗಬೇಕು, ಸಿಕ್ಕರೆ ನೀವು ಅದನ್ನ ವ್ಯವಸಾಯದಲ್ಲಿ ಅಳವಡಿಸ್ಕೋತೀರಿ, ಆದಾಯ ನಿಮಗೆ ಸಿಗಬೇಕು, ಆ ತರಹದ ಮಾಹಿತಿ ಶಾಲೆ ಕೊಡಬೇಕು ಅಲ್ವೇ? ಬಹಳ ಸಂತೋಷ. ನಿಮ್ಗೇನಾದ್ರು ಆಸೆಗಳಿದೆಯಾ ಚಂದ್ರ ಅವರೇ, ಶಾಲೆನ ಹಿಂಗ್ ಬೆಳೆಸ್ಬೇಕು, ಹಿಂಗ್ ಮಾಡಬೇಕು? ಆಸೆ ಇದೆ ಸರ್. ಏನ್ ಆಸೆ ಇದೆ? ನಮ್ಮ ರೈತರಿಗೆ ಒಳ್ಳೆ ಇದ್ ಕೊಟ್ಟು, ತಿಳುವಳಿಕೆ ಕೊಟ್ಟು, ಶಾಲೆಯ ಉನ್ನತ ಮಟ್ಟಕ್ಕೆ ತಗೋಬೇಕು ಅಂತ ಒಂದು ಆಸೆ ಇದೆ ಸರ್. ನೀವು ಎಫ್ ಪಿ ಓದಲ್ಲಿ ಮೆಂಬರಾ? ಇಲ್ಲ ಸರ್, ಇನ್ನೂ ಮಾಡ್ಕೊಂಡಿಲ್ವ ಇವ್ರನ್ನ? ಇಲ್ಲ ಸರ್, ಇಲ್ಲ, ಪ್ರಾಯೋಗಿಕವಾಗಿ ಒಂದು 10 ಜನ ಮಾತ್ರ ಮಾಡ್ಕೋತಾ ಇದೀವಿ. ಇನ್ಕಾರ್ಪೊರೇಷನ್ ಆದ್ಮೇಲೆ ಸೊ ಆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ರೈತರುಗಳನ್ನ ಸೇರಿಸ್ಕೊಂಡು ಸೊ ಅಲ್ಲೊಂದು ಕಂಡೀಷನ್ ಆಗ್ತಾ ಇದ್ದೀನಿ, ಸುಮ್ಮನೆ ಸಿಕ್ತಾರನ್ನೆಲ್ಲ ಮಾಡ್ತಿಲ್ಲ. ಸೊ ನಾವೇನು ಮಾಹಿತಿ ಕೊಡ್ತೀವಿ, ನಾವು ಯಾವ ರೀತಿ ಹೇಳ್ತೀವಿ ಆ ರೀತಿ ನೀವು ಬೆಳ್ಕೊಟ್ರೆ, ಸೊ ಆಬ್ವಿಯಸ್ಲಿ ಮಾರ್ಕೆಟಿಂಗ್ ನಾವೇ ನೀವೇ ಮಾಡ್ಕೋತೀವಿ, ನಾವೇ ಬ್ರ್ಯಾಂಡಿಂಗ್ ಎಲ್ಲ ನಾವೇ ಮಾಡೋಣ, ನಾವು ಹೇಳೋದು ಪ್ರಾಕ್ಟೀಸಸ್ನ ನೀವು ಮಾಡಬೇಕು. ಸೊ ಸುಮ್ಮನೆ ಬಂದ್ಬಿಟ್ಟು ನಾವು ದುಡ್ಡು ಕೊಡ್ತೀನಿ ಮೆಂಬರ್ ಆಗಿ ಅಂದರೆ ಬೇಡ ನನಗೆ, ಸೊ ನನಗೇನು ನಾವು ಹೇಳಿದ್ದನ್ನ ನೀವು ಪ್ರಾಕ್ಟಿಕಲ್ ಆಗಿ ತತ್ತೀರಿ ಅಂತಂದ್ರೆ ನಿಮ್ಮ ಜೊತೆಗೆ ನಾವು ಸಾಕಾರದಲ್ಲಿ ಇರ್ತೀವಿ, ಅಂಥವ್ರನ್ನ ನೋಡಿ ಮಾಡಿ ಯಾಕಂದ್ರೆ ಇದನ್ನು ಮಾಡಲ್ ಆಗಿ ಚೇಂಜ್ ಮಾಡಬೇಕು ಸರ್, ಯಾಕಂದ್ರೆ ಅದ್ರ ಉದ್ದೇಶನೇ ಬ್ರ್ಯಾಂಡಿಂಗ್ ಮಾಡಬೇಕು ಅಂತ, ನೇರವಾಗಿ ಗ್ರಾಹಕರಿಗೆ ರೈತನಿಂದ ತಲುಪೋ ವ್ಯವಸ್ಥೆ ಆಗಿ ಮೀಡಿಯೇಟರ್ಗಳನ್ನ ದೂರ ತಳ್ಳಬೇಕು ಅನ್ನೋದೇ ಎಫ್ ಪಿ ಒನ ಮೂಲ ಉದ್ದೇಶ. ಸೊ ಆ ಉದ್ದೇಶ ಈಡೇರಬೇಕು ಅಂದರೆ ನಾವು ಮೊದಲು ರೈತನೇ ತಾನೇ ರೆಡಿ ಮಾಡಬೇಕು. ಸೊ ಹಾಗಾಗಿ 10 ಜನ ಶುರು ಮಾಡ್ತೀನಿ, 11 ಬರಬೇಕಾ ಬನ್ನಿ ತೊಂದರೆ ಇಲ್ಲ, ನೀವೇನು ಬೆಳಿತೀನಿ ಅಂತೀರಾ ಆ ಬೆಳೆಯ ಬೆಳೆನ ನಾವು ಹೇಳಿದಂಥ ಇನ್ಸ್ಟ್ರಕ್ಷನ್ನು ನಾವು ಕೂಡ ಮಾಹಿತಿ ಆಧಾರದ ಮೇಲೆ ಬೆಳೀರಿ, ನಾವೇ ಪರ್ಚೇಸ್ ಮಾಡ್ಕೋತೀವಿ ಅದನ್ನು, ನಾವೇ ಬ್ರ್ಯಾಂಡಿಂಗ್ ಮಾಡ್ತೀವಿ. ಸೊ ನಿಮ್ಗೇನು ಮಾರ್ಕೆಟ್ ರೇಟ್ ಇದೆ ಆ ಮಾರ್ಕೆಟ್ ರೇಟ್ ಡೈರೆಕ್ಟಾಗಿ ನಿಮಗೆ ಸಿಗುವಾಗ ಮಾಡ್ತೀವಿ, ಜೊತೆಗೆ ನಿಮ್ಮದೇ ಕಂಪನಿ ಬೇರೆಯವ್ರದ್ದಲ್ಲ, ಬರ ಲಾಭನೂ ನಿಮ್ಮದೇ ಅಂತ. ಒಂದು ಶಾಲೆ, ಶಾಲೆಯಿಂದ ಶಿಕ್ಷಣ, ಶಿಕ್ಷಣದಿಂದ ಸಂಸ್ಥೆ, ಸಂಸ್ಥೆಯಿಂದ ರೈತ ಉದ್ಯಮಿ ಆಗಿಬಿಡ್ತಾನೆ. ಒಳ್ಳೇದಾಗಲಪ್ಪ, ಹೆಚ್ಚಿನ ಮಾಹಿತಿ ನಿಮ್ಮ ಶಾಲೆ ಬಗ್ಗೆ ಬೇಕು ಅಂದರೆ ನಮ್ಮ ಕೇಳುಗರು ನಿಮ್ಮನ್ನು ನೇರವಾಗಿ ಸಂಪರ್ಕ ಮಾಡಬೇಕಾದ್ರೆ ನಿಮ್ಮ ಮೊಬೈಲ್ ಸಂಖ್ಯೆ ಏನು ಸತ್ಯಮೂರ್ತಿಗಳೇ, ಕನ್ನಡದಲ್ಲಿ ಹೇಳ್ಬೋದಾ? ಹಾಂ ಸರ್, ಹೇಳಿ ದಯಮಾಡಿ. 9535382233. ಇನ್ನೊಮ್ಮೆ ಹೇಳ್ತೀರಾ? 9535382233.